ಕಳೆದ 9 ವರ್ಷಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ದೇಶದಲ್ಲಿ 3 ಪಟ್ಟು ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಸಮಯ 6:51. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ಕೃಷಿಕ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ನೇಗಿಲು ಮಿಡಿತ, ಇದರಲ್ಲಿ ಏಲಕ್ಕಿ ಬೀಜ ಸಂಸ್ಕರಣೆ ವಿಷಯ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಮೂಡಿಗೆರೆಯ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಹಿರಿಯ ಸಂಶೋಧನಾ ಸಹಾಯಕಿ ಬಿಆರ್ ರಂಜಿತಾ ಅವರು. ನಂತರ ಮಾವಿನ ಬೆಳೆಯ ಬೇಸಾಯ ಕ್ರಮಗಳು ಹಾಗೂ ಕಾಯಿ ಉದುರುವಿಕೆ ಮತ್ತು ನಿರ್ವಹಣೆ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಹಣ್ಣುಗಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆರ್ ಶ್ರೀಧರ್ ಅವರೊಂದಿಗೆ ಸಂದರ್ಶನ. ತದನಂತರ ಹೈನುಗಾರಿಕೆಯಲ್ಲಿ ಹೊಸ ತಂತ್ರಜ್ಞಾನಗಳ ಅಳವಡಿಕೆಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಅತ್ತಿಗೆರೆ ಗ್ರಾಮದ ಕೃಷಿಕ ಎಚ್ಕೆ ದೇವರಾಜ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕಾರ್ಯಕ್ರಮ ನೇಗಿಲ ಮಿಡಿತ. ನನ್ನ ಹೆಸರು ರಂಜಿತಾ ಬಿಆರ್ ಅಂತ. ನಾನು ಇಲ್ಲಿ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಸಂಶೋಧನಾ ಸಹೋದ್ಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನ ನಾನು ಏಲಕ್ಕಿ ಬೀಜ ಸಂಸ್ಕರಣೆ ಬಗ್ಗೆ ಮಾತಾಡ್ತಿದ್ದೀನಿ. ಏಲಕ್ಕಿ ಬೀಜ ಸಂಸ್ಕರಣೆ ಹೇಗೆಂದ್ರೆ, ನೀವು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಬರೋ ಕುಯಿಲಾಗುವ ಏಲಕ್ಕಿಗಳನ್ನ ಒಳ್ಳೆ ಮರಗಳಿಂದ ಒಳ್ಳೆ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ತಗೋ ಬಂದು ಸಿಪ್ಪೆಗಳನ್ನ ಬಿಡಿಸಿ ಅದರಲ್ಲಿ ಸಿಗೋ ಬೀಜಗಳನ್ನ, ಅದರಲ್ಲಿ ಲೋಳೆ ತರ ಇರುತ್ತೆ, ಅದನ್ನ ತೆಗೆದು ತೊಳೆದು ಆಮೇಲೆ ಅದಕ್ಕೆ ನೈಟ್ರಿಕ್ ಆಸಿಡ್ ಟ್ರೀಟ್ಮೆಂಟ್ ನ ಕೊಡಬೇಕು. ನೈಟ್ರಿಕ್ ಆಸಿಡ್ ಟ್ರೀಟ್ಮೆಂಟ್ ಅಂದ್ರೆ ಅದರಲ್ಲಿ 750 ml ವಾಟರ್ ಮತ್ತೆ 250 ml ನೈಟ್ರಿಕ್ ಆಸಿಡ್ ನ ಮಿಕ್ಸ್ ಮಾಡಿ ಈ ಬೀಜಗಳನ್ನ ಅದರಲ್ಲಿ ಮಿಶ್ರಣ ಮಾಡಿ ನಂತರ ನೀರಿನಲ್ಲಿ ಮತ್ತೆ 3-4 ಸತಿ ತೊಳೆದು ಆಮೇಲೆ ಆ ಸೀಡ್ಸ್ ನ ಪೇಪರ್ ಮೇಲೆ ಹರಡ್ಬೇಕು. ನೆರಳಲ್ಲಿ ಹರಡ್ ಮೇಲೆ 3 ದಿನದೊಳಗೆ ಅದನ್ನ ನೀವು ಸಸಿ ಮಡಿ ಮಾಡಿ ಅದಕ್ಕೆ ನೀವು ಪ್ರತಿ ಸಾಲಲ್ಲಿ ಒಂದು 50-60 ಬೀಜ ಬರೋ ತರ ನೆಡ್ಬೇಕು. ಆತರ ನೆಟ್ಟಾದ್ಮೇಲೆ ಹುಲ್ಲು ಅಥವಾ ನಿಮಗೆ ದರ್ಗೆಲೆ ಏನಾದ್ರೂ ಇದ್ರೆ ಅದನ್ನ ಅದ್ರ ಮೇಲೆ ತಳುವಾಗಿ ಹರಡ್ಬೇಕು. ಹರಡಿದಾಗ ಅದಕ್ಕೆ ರಿಲೇಟಿವ್ ಇಮ್ಯುನಿಟಿ ಸಿಗುತ್ತೆ, ಅಂದ್ರೆ ನಿಮಗೆ ಅದು ಮೊಳಕೆ ಒಡೆಯಕ್ಕೆ ಸಹಾಯ ಮಾಡುತ್ತೆ. 30-35 ದಿನ ಆದ್ಮೇಲೆ ಒಂದು 70-75% ಮೊಳಕೆ ಬರುತ್ತೆ. ಮೊಳಕೆ ಬಂದಿದ್ ನಿಮಗೆ ಗೊತ್ತಾದಾಗ ಆ ಭತ್ತದ ಹುಲ್ಗಳನ್ನ ತೆಗಿಬೇಕು. ತೆಗೆದು ಸಾಲ್ ಮಧ್ಯ ಮಾತ್ರ ಬಿಡಬೇಕು. ಮೊಳಕೆ ಒಡೆದಿರೋದ್ ಮೇಲೆ ಇರೋದೆಲ್ಲ ತೆಗೆದು ಡೈಲಿ ನೀರಾಕಿ ಅದನ್ನ ಪಾಲನೆ ಮಾಡಬೇಕು. ಪಾಲನೆ ಮಾಡಾದ್ಮೇಲೆ ಬೀಜ ಹಾಕಿ 10 ವಾರಗಳ ನಂತರ 2-3 ಎಲೆ ನಿಮಗೆ ಬರುತ್ತೆ. 2-3 ಎಲೆಗಳು ಬಂದಾಗ ಅದನ್ನ ತೆಗೆದು ನೀವು ಪಾಲಿಥಿನ್ ಬ್ಯಾಗಿಗೆ ಚೀಲಗಳಿರ್ತಾವಲ್ಲ ಅದಕ್ಕೆ ನೀವು ಟ್ರಾನ್ಸ್ಫರ್ ಮಾಡಬೇಕು. ಪಾಲಿಥಿನ್ ಚೀಲದಲ್ಲಿ ಏನ್ ಮಣ್ಣು ನೀವು ಮಿಶ್ರಣ ಮಾಡಬೇಕು ಅಂದ್ರೆ 1:3:1 ಅಂದ್ರೆ 1% FIM, 1 load FIM ತಗೊಂಡ್ರೆ 3 load ಮಣ್ಣು 1 load ಮರಳು ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಆ ಪಾಲಿಥಿನ್ ಚೀಲಕ್ಕೆ ಹಾಕಿ ಈ ಸಸಿಗಳನ್ನ ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡಿ ಡೈಲಿ ನೀರು, ಬೇಕಾದಾಗೆಲ್ಲ ಗೊಬ್ಬರ, ಅಂದ್ರೆ ನೀವು ಒರ್ಮಿ ಕಂಪೋಸ್ಟ್ ಅಥವಾ ನಿಮ್ಗೆ ಕೊಟ್ಟಿಗೆ ಗೊಬ್ಬರ ಇಂಥವೆಲ್ಲ ಕೊಟ್ಟು ಅದನ್ನ ಪಾಲನೆ ಮಾಡಬೇಕು. ಪಾಲನೆ ಮಾಡಾದ್ಮೇಲೆ 6-8 ತಿಂಗಳ ನಂತರ ನೆಕ್ಸ್ಟ್ ಜೂನಿಗೆ ನೀವು ಅದನ್ನ ಭೂಮಿಗೆ ಹಾಕಕ್ಕೆ ರೆಡಿ ಆಗಿರುತ್ತೆ. ಆಮೇಲೆ ಅದರಿಂದನೂ ಮತ್ತೆ ಅದೇ ತರ ಕಂದುಗಳನ್ನು ಬೆಳೆಸಬಹುದು. ಇದರಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಮೊಬೈಲ್ ಸಂಖ್ಯೆ 7353 9480039. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ರೈತ ಬಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಮಾವಿನ ಬೆಳೆಯ ಬೇಸಾಯ ಕ್ರಮಗಳು ಹಾಗೂ ಕಾಯಿ ಉದುರುವಿಕೆ ಮತ್ತು ನಿರ್ವಹಣೆ ಕುರಿತು ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದ ಹಣ್ಣುಗಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆರ್ ಶ್ರೀಧರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಈ ಒಂದು ಮಾವಿನ ಬೇಸಾಯ ಕ್ರಮಗಳು ಹಾಗೂ ಮಾವಿನ ಬೆಳೆಯಲ್ಲಿ ಕಾಯಿ ಉದುರುವಿಕೆ ಮತ್ತು ಅದರ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಈ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಹಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಆರ್ ಶ್ರೀಧರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ಮಾವಿನ ಬೆಳೆಯಲ್ಲಿ ಕಾಯಿ ಉದುರುವಿಕೆ ಮತ್ತು ಅದರ ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಇವತ್ತು ನಮ್ಮ ಒಂದು ಪ್ರದೇಶಕ್ಕೆ ಮಾವು ಬೆಳೆ ಎಷ್ಟು ಸೂಕ್ತ ಅಂತ ಹೇಳ್ತೀರಾ? ನೋಡಿ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಮತ್ತು ಅತಿ ಕಡಿಮೆ ಮಳೆ ಬೀಳುವಂತ ಪ್ರದೇಶ ಆಗಿರುತ್ತೆ. ಇಲ್ಲಿಗೆ ತುಂಬಾ ಸೂಕ್ತವಾದಂತಹ ಹಣ್ಣಿನ ಬೆಳೆ ಅಂತಾನೆ ಹೇಳ್ಬೋದು. ಅದರ ಜೊತೆಯಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಅತಿ ಹೆಚ್ಚಾಗಿ ದಾಳಿಂಬೆ ಬೆಳೆಯನ್ನ ಬೆಳೆಯೋದನ್ನ ನಾವು ಕಾಣ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಅದರ ವಿಸ್ತೀರ್ಣನೂ ಕೂಡ ತುಂಬಾ ಕಡಿಮೆ ಆಗ್ತದೆ ಸುಮಾರಷ್ಟು ಹಲವಾರು ಕಾರಣಗಳಿಂದಾಗಿ. ಈ ಎಲ್ಲ ಪ್ರದೇಶಗಳಲ್ಲಿ ಈಗ ಮಾವಿನ ಬೆಳೆ ತಗೊಳ್ಳುವಂಥದ್ದು, ಮಾವಿನ ಬೆಳೆಯನ್ನ ಬೆಳೆಯುವಂತ ಪರಿಚಯ ಮಾಡುವಂತ ಎಲ್ಲ ಸೂಚನೆಗಳು ಆಲೋಚನೆಗಳು ಕಂಡು ಬರ್ತವೆ. ಅದಷ್ಟೇ ಅಲ್ಲದೆ ಏನಂದ್ರೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಸಂಬಂಧಪಟ್ಟ ಇಲಾಖೆಗಳಿಂದ ಹಮ್ಮಿಕೊಂಡಿರೋದ್ರಿಂದ ಮತ್ತೆ ಅವಗುಣನೂ ಕೂಡ ಈ ನಮ್ಮ ಜಿಲ್ಲೆಗೆ ತುಂಬಾ ಸೂಕ್ತವಾಗಿರೋದ್ರಿಂದ ಮಾವಿನ ಬೆಳೆ ತುಂಬಾ ಉತ್ತಮವಾಗಿ ಸೊಗಸಾಗಿ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಪ್ರಮುಖವಾದ ಬೆಳೆ ಅಂತಂದ್ರೆ ಮಾವು ಅಂತ ನಾವು ಹೇಳ್ಬೋದು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಬೆಳೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರ, ಇದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಾ ಸರ್? ಒಂದು ಮೊದಲನೇದಾಗಿ ಏನ್ ಹೇಳ್ಬೋದು, ಯಾವ್ದು ನಾವು ತಳಿಗಳನ್ನ ಬೆಳಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಅದಕ್ಕಿಂತ ಮುಖ್ಯವಾಗಿ ಮೊದಲನೇ ಹೇಳಲೇಬೇಕಾದದ್ದು ಅಂತಂದ್ರೆ ಮಾರುಕಟ್ಟೆ ವ್ಯವಸ್ಥೆ. ಈ ಹಣ್ಣಿಗೆ ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದ್ರಲ್ಲಿ ಅಥವಾ ಮಾರುಕಟ್ಟೆಯನ್ನು ಹುಡುಕೋದ್ರಲ್ಲಿ ತೊಂದರೆಗಳಾಗಿರೋದ್ರಿಂದ ಮುಖ್ಯವಾಗಿ ನಾವು ಅಷ್ಟಾಗಿ ಮಾವನ್ನ ಬೆಳೆದೇ ಇರೋದನ್ನ ಕಂಡು ಬರ್ತೇವೆ. ಆದ್ರೆ ಇವತ್ತಿನ ದಿನಗಳಲ್ಲಿ ಅದು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯನ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಈಗ ಸುತ್ತಮುತ್ತ ಪ್ರದೇಶಗಳಲ್ಲಿ ಉದಾಹರಣೆ ಹೇಳೋದಾದ್ರೆ ವಸಂತ ನರಸಾಪುರ, ತುಮಕೂರು ಜಿಲ್ಲೆ, ಇಲ್ಲಿ ಕೂಡ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ಮತ್ತೆ ಇದನ್ನ ಸಂಸ್ಕರಣೆ ಮಾಡುವಂತ ಘಟಕಗಳು ಮತ್ತೆ ಆಮೇಲೆ ಹಣ್ಣನ್ನ ನೇರವಾಗಿ ಖರೀದಿ ಮಾಡುವಂತ ಘಟಕಗಳು ಕೂಡ ಇಲ್ಲಿ ತಲೆ ಎತ್ತಿ ನಿಂತಿದೆ. ಮತ್ತೆ ಇದಲ್ಲದೆ ಬೆಂಗಳೂರು ಮತ್ತೆ ಇನ್ನಷ್ಟು ಪಟ್ಟಣಗಳಲ್ಲೂ ಕೂಡ ಈ ಮಾರುಕಟ್ಟೆಯಲ್ಲಿ ಉತ್ತಮವಾದಂತ ಬೆಲೆ ದೊರೀತಾ ಇರೋದ್ರಿಂದ ಈ ಹಣ್ಣನ್ನ ನಾವು ಬೆಳೆಯೋದ್ರಿಂದ ಅಧಿಕ ಲಾಭವನ್ನು ಗಳಿಸಬಹುದು. ಮುಂಚೆ ಇದು ದೊಡ್ಡ ಸಮಸ್ಯೆ ಆಗಿತ್ತು, ಬಟ್ ಇವತ್ತಿನ ದಿನಗಳಲ್ಲಿ ಇದು ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ಹೇಳಕ್ ಬಯಸ್ತೇನೆ. ನಮ್ಮ ಒಂದು ದಾವಣಗೆರೆ ಚಿತ್ರದುರ್ಗದ ಒಂದು ಪ್ರದೇಶಕ್ಕೆ ಸೂಕ್ತವಾದ ತಳಿಗಳು ಅಂತಂದ್ರೆ ಯಾವ್ಯಾವ ತಳಿಗಳನ್ನ ನಾವು ಮಾವಿನಲ್ಲಿ ಬೆಳಿಬಹುದು ಸರ್? ಮುಂಚೆ ಅತಿ ಹೆಚ್ಚಾಗಿ ಬನಶಾನ್ ಅಂತ ಅಥವಾ ಬಂಗನಪಲ್ಲಿ ಅಂತ ಕರಿತೀವಿ, ಆ ತಳಿಯನ್ನ ಅತಿ ಹೆಚ್ಚಾಗಿ ಬೆಳೆಯೋದನ್ನ ಕಾಣ್ತಾ ಇದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಆಪೂಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಹಾಲ್ಫೆನ್ಸು ಅಂತಾನು ಕರಿತೀವಿ, ರತ್ನಗಿರಿ ಹಾಲ್ಫೆನ್ಸು ಅಂತಾನು ಕೂಡ ಕರಿತೀವಿ. ಈ ತಳಿಗೆ ತುಂಬಾ ಅತಿ ಹೆಚ್ಚಿನ ಬೇಡಿಕೆ ಇದೆ ಮತ್ತೆ ಅದಕ್ಕೆ ಅತಿ ಹೆಚ್ಚಿನ ಲಾಭನು ಕೂಡ ಮಾರುಕಟ್ಟೆಯಲ್ಲಿ ನಿರೀಕ್ಷಣೆ ಮಾಡಬಹುದು. ಅದ್ರ ಜೊತೆ ಜೊತೆಯಾಗಿ ಇತ್ತೀಚಿನ ದಿನಗಳ ಕೆಲವು ತಳಿಗಳು ಅಂತಂದ್ರೆ ಮಲ್ಲಿಕಾ ಅಂತ ಹೇಳ್ಬೋದು, ಮತ್ತೆ ಆಮೇಲೆ ಕೇಸರ್ ಇರ್ಬೋದು, ದಶಹರಿ ಇರ್ಬೋದು, ಈ ತಳಿಗಳನ್ನು ಕೂಡ ನಮ್ಮ ಭಾಗದಲ್ಲಿ ತುಂಬಾ ಸೊಗಸಾಗಿ ಬೆಳೆದಿರೋದನ್ನ ನಾವು ಕಾಣಬಹುದು. ಮತ್ತೆ ಆಮೇಲೆ ಅದಕ್ಕೆ ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆ ಬೆಲೆ ಕೂಡ ನಿಗದಿ ಆಗೋದ್ರಿಂದ ಉತ್ತಮವಾದಂತ ಇಳುವರಿ ಮತ್ತೆ ಆಮೇಲೆ ಅದ್ರ ಜೊತೆಗೆ ಅದಕ್ಕೆ ತಕ್ಕನಾದಂತ ಆದಾಯವನ್ನು ಕೂಡ ನಾವು ನಿರೀಕ್ಷಣೆ ಮಾಡಬಹುದು. ಈಗ ಮಾವು ಬೆಳಿಬೇಕಂತಂದ್ರೆ ನಮ್ಮ ಕೃಷಿಕರು ಈ ಒಂದು ಮಾವಿನ ಒಂದು ಸಸಿಗಳನ್ನ ಎಲ್ಲಿಂದ ತರಬಹುದು ಅಂತ ಹೇಳ್ತೀರಿ ಸರ್, ನಮ್ಮ ಭಾಗದಲ್ಲಿ? ಹೌದು, ಇದು ತುಂಬಾ ಉತ್ತಮವಾದ ಪ್ರಶ್ನೆ ಅಂತಾನೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ನಾವು ಈಗ ಒಂದು ಬೆಳೆಯನ್ನ ನಾಟಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದ ಮರುಕ್ಷಣನೇ ನಮಗೆ ಬರೋದು ಆ ಸಸಿಗಳನ್ನ ಎಲ್ಲಿಂದ ತರಬೇಕು ಅಂತ, ಅದು ಉತ್ತಮವಾದಂತ ಗುಣಮಟ್ಟದ್ದ ಅಂತ ಪರೀಕ್ಷೆ ಮಾಡೋದು ಹೇಗೆ. ನಾವು ನಾಟಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೆ ಆದಲ್ಲಿ ಉತ್ತಮವಾದಂತಹ ಗುಣಮಟ್ಟದ ಸಸಿಗಳನ್ನ ಆಯ್ಕೆ ಮಾಡೋ ತಂದೆ ನಾಟಿ ಮಾಡಿದ್ರೆ ಮಾತ್ರ ನಮ್ಗೆ ಒಳ್ಳೆ ಲಾಭವನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಈಗ ಕೆಲವು ರೈತರು, ನಾವು ಸಾಮಾನ್ಯವಾಗಿ ಗಮನಿಸಿರೋದೇನಂದ್ರೆ, ಸಾಕಷ್ಟು ರೈತರು ಈಗ ಮಾವಿನ ಸಸಿಗಳನ್ನ ನಾಟಿ ಮಾಡ್ಬೇಕಾ, ಎಲ್ಲಾದ್ರೂ ಸಂತೆಯಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ಕಂಡಲ್ಲಿ ಆ ಸಸಿಗಳನ್ನ ತಂದು ನಾಟಿ ಮಾಡುವಂಥದ್ದು ಹೆಚ್ಚಾಗಿ ಕಾಣ್ತೀವಿ. ಆದ್ರೆ ಏನಾಗುತ್ತೆ, ಅದು ನಿಜವಾದ ತಳಿನ ಹೌದಾ ಅಲ್ವಾ ಅಂತ ನಮಗೆ ಖಾತ್ರಿ ಆಗೋದು ಯಾವಾಗ, 4 ವರ್ಷ ಅಥವಾ 5 ವರ್ಷಗಳ ನಂತರ ನಮಗೆ ಅದು ಫಸಲಿಗೆ ಬಂದ ಮೇಲೆ ಖಾತ್ರಿ ಆಗುತ್ತೆ. ಅಲ್ಲಿವರೆಗೂ ನಮಗೆ ಅದು ಯಾವುದು ತಳಿ ಇರ್ಬೋದು ಅಥವಾ ಉತ್ತಮ ಗುಣಮಟ್ಟದ್ದ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ರೈತರು ದಯವಿಟ್ಟು ಈ ತರದ ಆಲೋಚನೆಗಳನ್ನ ಅಥವಾ ಈ ತರ ನಿರ್ಧಾರಗಳನ್ನ ತಗೊಳ್ಳೋದನ್ನ ಕೈ ಬಿಡಬೇಕು. ಮತ್ತೆ ಎಲ್ಲಿ ನಮ್ಮ ನರ್ಸರಿಗಳಿದೆ ಅಲ್ಲಿ, ಅಥವಾ ಇಲ್ಲ ಅಂತಂದ್ರೆ ಭಾರತೀಯ ಸಂಶೋಧನಾ ಕೇಂದ್ರ ಏನಿದೆ ಬೆಂಗಳೂರಿನಲ್ಲಿ, IHR ಅಂತ ಹೇಳ್ತೀವಿ ಅಲ್ಲಿ, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಿದೆ ಎಲ್ಲಾ ಜಿಲ್ಲೆಗಳಲ್ಲಿ. ಅಲ್ಲಿಂದ ನಿಮ್ಗೆ ಇಷ್ಟಪಟ್ಟಂತ ತಳಿಗಳನ್ನ ಆಯ್ಕೆ ಮಾಡಿ ಸಸಿಗಳನ್ನ ತಂದಿದ್ದೆ ಆದ್ರೆ ಅದರಿಂದ ಉತ್ತಮವಾದಂತ ಗುಣಮಟ್ಟವನ್ನ ನೀವು ನಿರೀಕ್ಷೆ ಮಾಡಬಹುದು, ಮತ್ತೆ ಅದರಿಂದ ಒಳ್ಳೆ ಫಸಲನ್ನು ಕೂಡ ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಇವತ್ತು ಗುಣಮಟ್ಟದ ಸಸಿಗಳನ್ನ ನಾವು ನಾಟಿ ಮಾಡಿದ್ರೆ ಉತ್ತಮವಾದ ಒಂದು ಫಸಲನ್ನ ಪಡೆಯಬಹುದು ಅಂತ ಹೇಳ್ಬೋದು. ಹೌದು ಸರ್. ಈಗ ಸೂಕ್ತವಾದ ಒಂದು ಕಾಲ ಅಂದ್ರೆ ಯಾವ್ದು ಸರ್, ಈ ಒಂದು ಮಾವು ನಾಟಿ ಮಾಡ್ಬೇಕಂತಂದ್ರೆ? ಮಾವನ್ನ ನಾಟಿ ಮಾಡೋದು ನಾವು ಸಾಮಾನ್ಯವಾಗಿ ಎಲ್ರಿಗೂ ಹೇಳೋದು ಏನಂದ್ರೆ, ರೈತ ಬಾಂಧವರಿಗೆ ಯಾವಾಗ ಮಳೆ ಮುಂಗಾರು ಶುರುವಾಗುತ್ತೆ ಆ ಸಮಯದಲ್ಲಿ ನಾವು ನಾಟಿ ಮಾಡಿದ್ದೆ ಆದ್ರೆ, ಅಥವಾ ಮುಂಗಾರು ಶುರುವಾಗಕ್ಕಿಂತ ಸ್ವಲ್ಪ ದಿನಗಳ ಮುಂಚೆನೇ ನಾಟಿ ಮಾಡ್ಕೋಬಹುದು. ನೀರಿನ ಅಭಾವ ಇರುವಂತವರು ಮುಂಗಾರಿನಲ್ಲಿ ನಾಟಿ ಮಾಡೋದು ತುಂಬಾ ಸೂಕ್ತ. ಆಳವಾದ ಗುಂಡಿಗಳನ್ನ ತೆಗೆದು ಕನಿಷ್ಠ 3 ಅಡಿ ಗಾತದ್ದು ಗುಂಡಿನ ತೆಗೆದು ಅದರಲ್ಲಿ ನಾವು ಈ ಬಹುವಾರ್ಷಿಕ ಬೆಳೆ ಆದಂತ ಮಾವನ್ನ ನಾಟಿ ಮಾಡಿದ್ದೆ ಆದ್ರೆ, ಮಳೆಗಾಲದಲ್ಲಿ ನೀರು ಆ ಗುಂಡಿಗಳಲ್ಲಿ ಇಂಗಿ ಅದಕ್ಕೆ ತೇವಾಂಶವನ್ನು ಕಾಪಾಡಿಕೊಳ್ಳುವಂತ ಶಕ್ತಿ ಇರುತ್ತೆ ಗುಣ ಅಂತ. ಇದರಲ್ಲಿ ಯಾವಾಗ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿರುತ್ತೆ ಗಿಡದ ಬೆಳವಣಿಗೆಯನ್ನು ಕೂಡ ಸೊಗಸಾಗಿ ಬರುತ್ತೆ. ಹಾಗಾಗಿ ಗಿಡಗಳು ಹಾಳಾಗದೇ ಇರುವಂತದ್ದು ಅಥವಾ ಸೊಗಸಾಗಿ ಬೆಳೆಯೋದನ್ನ ಕಾಣಬಹುದು. ಈಗ ಮಾವಿನ ಬೆಳೆಗೆ ಅಂದ್ರೆ ಅತಿ ಹೆಚ್ಚಾಗಿ ನಾವು ನೀರಿನ ಒಂದು ನಿರ್ವಹಣೆ ಮಾಡಬೇಕಿಲ್ಲ, ಕಡಿಮೆ ನೀರಿನಲ್ಲಿ ಇದನ್ನ ಯಶಸ್ವಿಯಾಗಿ ಬೆಳೆಯಬಹುದು. ಹೌದು, ಈಗ ಸಾಕಷ್ಟು ರೈತರು ಈಗೆಲ್ಲರೂ ಕೂಡ ಹನಿ ನೀರಾವರಿ ಪದ್ಧತಿಯನ್ನ ಆಗ್ಲೇ ಅಳವಡಿಸ್ಕೊಂಡಿರೋದನ್ನ ನಾವು ಕಾಣ್ತೀವಿ. ಈ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸ್ಕೊಂಡಂತ ರೈತರು ವರ್ಷದ ಯಾವುದೇ ಸಮಯದಲ್ಲಿ ಬೇಕಾದ್ರೂ ನಾಟಿ ಮಾಡಬಹುದು. ಆದ್ರೆ ನಾವು ಶಿಫಾರಸು ಮಾಡೋದೇನು ಅಂತಂದ್ರೆ, ಮಳೆಗಾಲದಲ್ಲಿ ನಾಟಿ ಮಾಡಿದ್ದೆ ಆದ್ರೆ 100ಕ್ಕೆ 100 ಗಿಡಗಳು ಅಥವಾ 90%ರಷ್ಟಾದ್ರೂ ಗಿಡಗಳು ಹತ್ಕೊಳ್ಳುವಂಥದ್ದನ್ನ ನೋಡ್ಬೋದು. ಹಾಗಾಗಿ ಸಾಮಾನ್ಯ ನಾಟಿ ಸಮಯ ಮುಂಗಾರು ಅಂತಾನೆ ಹೇಳ್ತೀವಿ. ಸರ್, ಇತ್ತೀಚೆಗೆಲ್ಲ ಹೈಬ್ರಿಡ್ ತಳಿಗಳು ಬಂದವೆ, ಅಂದ್ರೆ ನಾಟಿ ಮಾಡಿ ಎಷ್ಟು ವರ್ಷಕ್ಕೆ ಅವು ಫಸಲನ್ನ ಬಿಡಕ್ಕೆ ಪ್ರಾರಂಭ ಮಾಡ್ತದೆ? ಈಗ ಒಂದು ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾಗಿರೋದು, ಹೌದು ಕಸಿ ಮಾಡಿದಂತ ಸಸಿಗಳು ಅಂದ್ರೆ ಗ್ರಾಫ್ಟಿಂಗ್ ಅಂತ ಏನ್ ಹೇಳ್ತೀವಿ, ಗ್ರಾಫ್ಟ್ ಮಾಡಿರುವಂತ ಸಸಿಗಳನ್ನೇ ನೀವು ಆಯ್ಕೆ ಮಾಡಿ ತಂದು ಹಾಕಬೇಕು. ಬೀಜದಿಂದ ಬಂದಂತ ಸಸಿಗಳನ್ನ ದಯವಿಟ್ಟು ನೇರವಾಗಿ ಗುಣಿಗೆ ಇಡಬೇಡಿ. ಕಸಿ ಮಾಡಿದಂತ ಸಸಿಗಳನ್ನ ನಾನು ಹೇಳಿದಂತ ಶಿಫಾರಸು ಮಾಡಿದಂತ ಜಾಗಗಳಲ್ಲಿ ನರ್ಸರಿಗಳಿಂದ ಆಯ್ಕೆ ಮಾಡಿ ತಂದಂತ ಸಸಿಗಳನ್ನ ನಾವು ನಾಟಿ ಮಾಡಿದ್ದೆ ಆದ್ರೆ, ಸುಮಾರು 3 ವರ್ಷಗಳಲ್ಲಿ ನೀವು ಫಸಲಿಗೆ ಬಿಡುವಂತ ವ್ಯವಸ್ಥೆ ಮಾಡ್ಕೋಬಹುದು. 2ನೇ ವರ್ಷದಲ್ಲಿ ನಿಮ್ಗೆ ಅದು ಹೂ ಬಿಡ್ಲಿಕ್ಕೆ ಶುರು ಆಗ್ತದೆ. ಆದ್ರೂ ಕೂಡ 2 ವರ್ಷಗಳು ನಾವು ಹೂ ಬಂದ್ರು ಅದನ್ನ ಹೂ ಬಣ್ಣ ಬಂದಿದ್ದನ್ನ ತೆಗೆದಾಕ್ಬೇಕಾಗತ್ತೆ. 3ನೇ ವರ್ಷದಿಂದ ನಾವು ಫಸಲಿಗೆ ಅದನ್ನ ವ್ಯವಸ್ಥೆ ಮಾಡ್ಕೋಬಹುದು. ಅಂದ್ರೆ ಹೂವನ್ನೆಲ್ಲ ಕಟ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತೀರಾ, ಅಂದ್ರೆ ಗಿಡನೇನು ಪ್ರೂನಿಂಗ್ ಮಾಡಂಗಿಲ್ಲ? ಗಿಡನ್ನ ನಾವು ಪ್ರೂನಿಂಗ್ ಅಂದ್ರೆ ಟ್ರೈನಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಸರಿಯಾದಂತ ಕೊಂಬೆಗಳು ಯಾವ ದಿಕ್ಕಿನಲ್ಲಿ ಹರಡ್ಕೋಬೇಕು ಅನ್ನೋದು ಒಂದು ವ್ಯವಸ್ಥೆಯನ್ನ ನಾವು ಕಲ್ಪಿಸ್ಕೊಡೋದನ್ನೇ ನಾವು ಟ್ರೈನಿಂಗ್ ಅಂತ ಹೇಳ್ತೀವಿ. ಇದು ಏನು ಅಂತಂದ್ರೆ, ಕನಿಷ್ಠ ನೆಲದಿಂದ 1-2.5 ಅಡಿ ಕೂಡ ಯಾವುದೇ ಕವಲುಗಳು ಹೋಗದೆ ಇರೋ ರೀತಿಲಿ ನೋಡ್ಕೋಬೇಕು. ಮತ್ತೆ 2-3 ಕವಲುಗಳು ಒಂದೇ ದಿಕ್ಕಿನಲ್ಲಿ ಬರೋದನ್ನು ಕೂಡ ನಾವು ತಡೆಗಟ್ಟಬೇಕು. ಈ ಎಲ್ಲ ಪದ್ಧತಿಗಳನ್ನ ಅನುಸರಿಸೋದಕ್ಕೋಸ್ಕರ ಏನಾದ್ರೂ ಒಂದೇ ದಿಕ್ಕಿನಲ್ಲಿ 2 ಅಥವಾ 3 ಕೊಂಬೆಗಳು ಬಂದಿದ್ರೆ ಅಂತ ಕೊಂಬೆಗಳನ್ನ ತೆಗೆದು ಹಾಕೋದು, ಕಟ್ ಮಾಡಿ ತೆಗೆಯುವಂಥದ್ದು. ಮತ್ತೆ ಬೇರೆ ದಿಕ್ಕುಗಳಲ್ಲೂ ಕೂಡ ಬೊಂಬೆಗಳು ಕೊಂಬೆಗಳು ಬೆಳೆಯೋದಕ್ಕೆ ವ್ಯವಸ್ಥೆ ಮಾಡಿಕೊಡೋದನ್ನೇ ನಾವು ಟ್ರೈನಿಂಗ್ ಅಂತ ಹೇಳ್ತೀವಿ. ಇದನ್ನ ಮೊದಲನೇ 2 ಅಥವಾ 3 ವರ್ಷಗಳಲ್ಲಿ ನಾವು ಸರಿಯಾದ ರೀತಿ ಮಾಡಿದ್ದೇ ಆದ್ರೆ, ನಮಗೆ ಮುಂದಿನ ದಿನಗಳಲ್ಲಿ ಗಿಡ ಒಳ್ಳೆ ಆಕಾರವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಏನು ಕೊಂಬೆಗಳು 3 ಅಥವಾ 4 ಕೊಂಬೆಗಳು ನಾವು ಬೇರೆ ದಿಕ್ಕುಗಳಲ್ಲಿ ಬಿಟ್ಕೊಂಡಿರ್ತೀವಿ, ಆ ಎಲ್ಲ ಕೊಂಬೆಗಳಲ್ಲೂ ಕೂಡ ಉತ್ತಮವಾದಂತ ಶಕ್ತಿ ಬಲಿಷ್ಠವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕೊಂಬೆಗಳು ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಉತ್ಕೃಷ್ಟವಾದಂತ ಹಣ್ಣುಗಳನ್ನು ಫಲವತ್ತನ್ನು ಹೊತ್ತು ನಿಲ್ಲೋದಕ್ಕೆ ಅವುಗಳಲ್ಲಿ ಶಕ್ತಿ ಇರುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಸಣ್ಣ ಸಣ್ಣ ಕೊಂಬೆಗಳಲ್ಲಿ ಅತಿ ಹೆಚ್ಚು ಕಾಯಿಗಳು ಬಂದು ನಿಂತಾಗ ಕೊಂಬೆಗಳು ಮುದುವಂತ ವ್ಯವಸ್ಥೆ ಹೆಚ್ಚಾಗಿರುತ್ತೆ. ಇಲ್ಲ ಅಂತಂದ್ರೆ ನಾವು ನೆಲಕ್ಕೆ ಹತ್ತಿರದಲ್ಲಿ ನಾವು ಕೊಂಬೆಗಳನ್ನ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಕಾಯಿ ತೂಕಕ್ಕೆ ಜಗ್ಗಿ ಕಾಯಿಗಳು ನೆಲದ ಮೇಲೆ ಕೂರುವಂತ ಸಂದರ್ಭನು ಹೆಚ್ಚಾಗಿ ಕಾಣುತ್ತೆ. ಅಂತ ಸಂದರ್ಭಗಳು ಏನಾಗುತ್ತೆ, ಕಾಯಿ ಯಾವಾಗ ನೆಲಕ್ಕೆ ಕುತ್ಕೊಳ್ಳುತ್ತೆ ಆವಾಗ ಕಾಯಿ ಕೊಳೆಯುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದರಿಂದ ಲಾಭನೂ ಕೂಡ ಕಡಿಮೆ ಆಗುವಂತಹ ಸಂದರ್ಭಗಳು ಹೆಚ್ಚಾಗತ್ತೆ. ಇವನ್ನೆಲ್ಲನೂ ಮನಸ್ಸಿನಲ್ಲಿ ಗಮನದಲ್ಲಿ ಇಟ್ಕೊಂಡು ನಾವು ಮೊದಲನೇ ದಿನಗಳಲ್ಲೇ ಅದಕ್ಕೆ ಸರಿಯಾದ ರೀತಿಯ ಆಕಾರಗಳನ್ನ ಕೊಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಆದಾಯವನ್ನ ಅಥವಾ ಒಳ್ಳೆ ಇಳುವರಿಯನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಸರ್, ಈ ಮಾವು ಬೆಳೆ ಬೆಳಿಬೇಕಂತಂದ್ರೆ ಉತ್ತಮವಾಗಿ ಯಾವ ಮಣ್ಣು ಸೂಕ್ತ ಅಂತ ಹೇಳ್ತೀರಾ? ಕೆಂಪು ಮರಳು ಮಿಶ್ರಿತ ಮಣ್ಣು ತುಂಬಾ ಸೂಕ್ತ ಅಂತ ಹೇಳಕ್ ಬಯಸ್ತೀನಿ. ಮತ್ತೆ ಬೇರೆ ಎಲ್ಲಾ ವಿವಿಧವಾದಂತ ಮಣ್ಣುಗಳಲ್ಲೂ ಬೆಳಿಬಹುದು. ನಾವು ಫಲವತ್ತತೆ ಕಡಿಮೆ ಇರುವಂತ ಮಣ್ಣಿನಲ್ಲಿ ಬೆಳೆದಿದ್ದೆ ಆದ್ರೆ ಇಳುವರಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಹುದು. ಇಲ್ಲದೆ ಹೋದ್ರೆ ಎಲ್ಲಾ ಮಣ್ಣಿನಲ್ಲೂ ಕೂಡ ಇದು ಬೆಳೆದು ನಿಲ್ಲುವಂತ ಶಕ್ತಿ ಇದೆ ಅಂತ ಹೇಳ್ತೀನಿ. ಅಂದ್ರೆ ಹೆಚ್ಚು ಪೋಷಕಾಂಶಗಳನ್ನ ಇದು ಬೇಡಲ್ಲ ಮಾವಿನ ಬೆಳೆ ಅಂತ ಹೇಳ್ತೀರಾ? ಬೇಡಲ್ಲ ಹೌದು, ಆದ್ರೆ ನಾವು ಲಾಭದಾಯಕ ಬೆಳೆಯಾಗಿ ಬೆಳೆಯೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದರೆ ಲಾಭ ಸ್ವಲ್ಪ ಮಟ್ಟಿಗೆ ನಿರೀಕ್ಷೆಗಿಂತ ಕಡಿಮೆ ಆಗ್ಬಹುದು. ಅದರಲ್ಲಿ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಇದ್ರೆ ಅಥವಾ ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ಕಂಡಿದ್ರೆ ಅಂತ ಮಣ್ಣಿನಲ್ಲಿ ಗಿಡಗಳು ಅಥವಾ ಸೊಗಸಾಗಿ ಬೆಳಿಲಿಕ್ಕೆ ಆಗಲ್ಲ, ಮತ್ತೆ ಇಳುವರಿಯನ್ನು ಕೂಡ ಅತಿ ಹೆಚ್ಚು ನಿರೀಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ. ಆದಷ್ಟು ಬೆಳೆಗೆ ಎಷ್ಟು ಬೇಕೋ ಅಷ್ಟು ಪೋಷಕಾಂಶಗಳನ್ನ ಒದಗಿಸಬೇಕು. ಬೆಳೆಗೆ ಬೇಕಾದಂತದ್ದು ಪೋಷಕಾಂಶಗಳನ್ನ ಸಮರ್ಪಕವಾಗಿ ಬಳಕೆ ಮತ್ತೆ ಗಿಡಕ್ಕೆ ಕೊಡ್ಲೇಬೇಕಾಗುತ್ತೆ. ಸರ್, ಈ ಒಂದು ಮಾವಿನ ಬೆಳೆಯಲ್ಲಿ ಅಂದ್ರೆ ಈಗ ಪ್ರಸ್ತುತ ಬೇಸಿಗೆಯಲ್ಲಿ ಅಂದ್ರೆ ಈಗೆಲ್ಲ ಹೂವಾಗಿ ಕಾಯಾಗಂತ ಒಂದು ಸಂದರ್ಭ, ಇಂಥ ಸಂದರ್ಭದಲ್ಲಿ ಮಾವಿನ ಬೆಳೆಗೆ ಯಾವ ಸಮಸ್ಯೆಗಳು ಉದ್ಭವ ಆಗ್ತವೆ ನೋಡಿ? ಈಗೇನಾಗುತ್ತೆ, ಈಗ ಆಲ್ರೆಡಿ ಇವತ್ತಿನ ದಿನ ನಾವು ಗಮನದಲ್ಲಿ ಇಟ್ಕೊಂಡು ನೋಡೋದೇ ಆದ್ರೆ ಈಗ ಆಲ್ರೆಡಿ ಸುಮಾರಷ್ಟು ತಳಿಗಳಲ್ಲಿ ಹೂವು ಆಗಿ ಕಾಯಿ ಕಚ್ಚಿರೋದನ್ನ ನಾವು ಕಾಣ್ತೀವಿ. ಒಂದು ಇದು ಒಂದು ಮುಖ್ಯವಾದ ಸಮಸ್ಯೆ ಅಂತಾನೆ ನಾವು ಹೇಳ್ಬೋದು. ಏನು ಅಂತಂದ್ರೆ, ಕಾಯಿ ಕಚ್ಚಿ ಕಾಯಿ ಬೆಳವಣಿಗೆ ಹಂತದಲ್ಲೂ ಕೂಡ ಸುಮಾರು ಬಾರಿ ಕಾಯಿ ಉದುರೋದನ್ನ ನಾವು ನೋಡ್ತೀವಿ, ಹೂ ಉದುರೋದನ್ನ ನೋಡ್ತೀವಿ. ಇದು ಕೂಡ ನಮ್ಮ ಲಾಭವನ್ನ ಇಳುವರಿಯನ್ನ ಕಡಿಮೆ ಮಾಡೋದ್ರಲ್ಲಿ ತುಂಬಾ ದೊಡ್ಡ ಪಾತ್ರ ವಹಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈ ಹೂವು ಮತ್ತು ಮಾವಿನ ಕಾಯಿಗಳು ಅಂದ್ರೆ ಯಾವ ಹಂತದಲ್ಲಿ ಉದುರುತ್ತವೆ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂತ ಹೇಳ್ತೀರಾ? ಹೌದು, ಹೂವು ಆಗಿದ ಕೂಡಲೇನು ಹೂ ಉದುರೋದನ್ನು ನಾವು ಕಾಣ್ತೀವಿ. ಮತ್ತೆ ಅದ್ರ ಜೊತೆಯಲ್ಲಿ ಮೂರು ಹಂತಗಳಲ್ಲಿ ಕಾಯಿ ಉದುರೋದನ್ನು ಕೂಡ ನಾವು ಕಾಣ್ತೀವಿ. ಮೊದಲನೇದಾಗಿ ಕಾಯಿ ರಾಗಿ ಗಾತ್ರದಲ್ಲಿದ್ದಾಗ ಉದುರೋದನ್ನ ಕಾಣ್ತೀವಿ. ಮತ್ತೆ ಎರಡನೇ ಹಂತ ಅಂತಂದ್ರೆ ನಿಂಬೆ ಹಣ್ಣಿನ ಗಾತ್ರಕ್ಕೆ ಬಂದ ಮೇಲೆ ಅಥವಾ ಬಟಾಣಿ ಕಾಳು ಗಾತ್ರಕ್ಕೆ ಬಂದ ನಂತರ ಏಪ್ರಿಲ್ ಡ್ರಾಪ್ ಅಂತ ನಾವು ಕರಿತೀವಿ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ. ಸೊ ಆ ಸಮಯದಲ್ಲೂ ಕೂಡ ಕಾಯಿ ಉದುರೋದನ್ನ ಕಾಣ್ತೀವಿ. ಮತ್ತೆ ಮೂರನೇದಾಗಿ ಬಹಳ ಮುಖ್ಯವಾದದ್ದು ಮತ್ತೆ ಅಧಿಕ ಏನು ನಷ್ಟವನ್ನ ತಂದು ಹೋದಂತ ಒಂದು ಹಂತ ಅಂತ ಹೇಳ್ಬೋದು. ಮೂರನೇ ಹಂತ ಏನು ಅಂದ್ರೆ, ಇನ್ನೇನು ನಾವು ಕಾಯಿಗಳನ್ನ ಕಿತ್ತು ಮಾರಾಟ ಮಾಡಬೇಕು ಅನ್ನೋ ಸಂದರ್ಭದಲ್ಲೂ ಕೂಡ ಕಾಯಿಗಳು ಉದುರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ಮೊದಲನೇ ಎರಡು ಹಂತಗಳಿಗಿಂತ ಈ ಹಂತ ಯಾಕೆ ಅಷ್ಟು ನಷ್ಟವನ್ನು ತಂದು ಕೊಡುತ್ತೆ ಅಂತಂದ್ರೆ, ಈ ಮೊದಲನೇ ಎರಡು ಹಂತದಲ್ಲಿ ಅಂತಂದ್ರೆ ಕಾಯಿ ಇನ್ನೂ ಅಷ್ಟ ದೊಡ್ಡದಾಗಿರೋದಿಲ್ಲ, ನಾವು ಅದಕ್ಕೆ ಗಿಡದಿಂದ ಯಾವುದೇ ತರದ ಅಷ್ಟಾಗಿ ಪೋಷಕಾಂಶಗಳನ್ನ ಬಳಕೆ ಮಾಡಿರೋದಿಲ್ಲ. ಆದ್ರೆ ಕಾಯಿ ಇನ್ನೇನು ಕಾಯಿ ಕೀಳಬೇಕು ಅದನ್ನ ಮಾರುಕಟ್ಟೆಗೆ ತಗೊಂಡೋಗ್ಬೇಕು ಹಂತದಲ್ಲಿ ಕಾಯಿ ಬಿದ್ದಿದ್ದೆ ಆದ್ರೆ ಅದಕ್ಕೆ ಮಣ್ಣಿನಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ಪೋಷಕಾಂಶಗಳನ್ನ ಬಳಕೆ ಮಾಡಿ ಅದಕ್ಕೆ ಆಹಾರವನ್ನು ಉತ್ಪತ್ತಿ ಮಾಡಿ ಅದಕ್ಕೆ ಬೇಕಾದಂತೆ ಸರಬರಾಜು ಮಾಡಿದ ನಂತರ ಕಾಯಿ ಬೆಳವಣಿಗೆ ಆದ್ಮೇಲೆ ಈ ಹಂತದಲ್ಲಿ ಕಾಯಿ ಉದುರಿದ್ದೆ ಆದ್ರೆ ಅದಕ್ಕೆ ನಾವು ಬಳಸದಂತ ಮತ್ತೆ ಆ ನಿರ್ವಹಣೆ ಮಾಡ್ಲಿಕ್ಕೆ ಅಥವಾ ಕೀಟ ಮತ್ತು ರೋಗಬಾಧೆಯನ್ನು ನಿರ್ವಹಣೆ ಮಾಡ್ಲಿಕ್ಕೆ ಬಳಸದಂತ ಎಲ್ಲಾ ಸೌಲಭ್ಯಗಳನ್ನು ಕೂಡ ನಾವು ವಿನಾಕಾರಣ ವೆಚ್ಚ ಮಾಡಿದಂಗೆ ಆಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಉದುರು ನಷ್ಟ ಆದ್ರೆ ಅದು ತುಂಬಾ ನಷ್ಟ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ನೈಸರ್ಗಿಕವಾಗಿ ಈ ಮಂಜು ಬೀಳುತ್ತೆ, ಆ ಮಂಜು ಬಿದ್ದಾಗ ಹೆಚ್ಚು ಹೂಗಳು ಉದುರುತ್ತವೆ ಅಂತ ಹೇಳ್ತಾರೆ, ಇದು ಸತ್ಯನಾ ಸರ್? ಹೌದು, ಬಂದಿದ ಕೂಡಲೇನು ಕೂಡ ಹೂ ಉದುರೋದನ್ನು ಕಾಣ್ತೀವಿ. ಆದ್ರೆ ಇದರಲ್ಲಿ ಮಾವಿನಲ್ಲಿ ಒಂದು ಮುಖ್ಯ ಲಕ್ಷಣ ಏನು ಅಂತಂದ್ರೆ, ಈಗ ಒಂದು ಹೂವಿನ ಗೊಂಚಲಲ್ಲಿ ಸಾವಿರಾರು ಹೂಗಳಿರುತ್ತೆ, ಅದರಲ್ಲಿ ನಾವು 0.1% ಮಾತ್ರ ಹೂ ಕಚ್ಚುತ್ತೆ ಅಂತ ಹೇಳ್ತೀವಿ. ಅಂದ್ರೆ 100 ಹೂವ ಇದ್ರೆ ಒಂದು ಕಾಯಿ ಆಗ್ಬಹುದು ಅಷ್ಟೇ ಅಂತ ಅದ್ರದ್ದು ನಾವು ರಿಸರ್ಚ್ ಸ್ಟಡೀಸ್ ಹೇಳುತ್ತೆ. ಅದರಲ್ಲಿ ಬಂದಂತ ಎಲ್ಲ ಹೂಗಳನ್ನು ಕಾಯಾಗಿ ಕಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಕೆಲವೊಂದು ಗಿಡಗಳಲ್ಲಿ ನಾವು ಗಮನಿಸದೆ ಆದ್ರೆ ಒಂದು ಎರಡು ಕಾಯಿನೂ ಕೂಡ ಇರಲ್ಲ ಒಂದು ಗೊಂಚಲಲ್ಲಿ. ಇದು ಯಾಕೆ ಆಗುತ್ತೆ ಅಂತಂದ್ರೆ, ನೀವು ಹೇಳಿದಾಗೆ ಮಂಜು ಹೂ ಬಿಡುವಂತ ಸಂದರ್ಭದಲ್ಲಿ ಅತಿ ಹೆಚ್ಚು ವಾತಾವರಣದಲ್ಲಿ ತೇವಾಂಶ ಇದ್ದಲ್ಲಿ ಅಥವಾ ಮಂಜು ಇದ್ದಲ್ಲಿ ಹಾಗೇನಾಗುತ್ತೆ, ಕೆಲವು ರೋಗಗಳನ್ನ ಬೆಳಿಲಿಕ್ಕೆ ಪೂರಕವಾದಂತ ವಾತಾವರಣವನ್ನ ಸೃಷ್ಟಿ ಮಾಡಿಕೊಡುತ್ತೆ. ಏನದು ಅಂತಂದ್ರೆ ಪೌಡ್ರಿ ಮಿಲ್ಡಿವ್ ಅಂತ ಹೇಳ್ತೀವಿ ಅಥವಾ ಬೂದಿ ರೋಗ ಅಂತ ಏನು ಹೇಳ್ತೀವಿ. ಈ ರೋಗ ಅದ್ರ ಮೇಲೆ ಕಂಡು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೂ ಗೊಂಚಲೆಲ್ಲನೂ ಬೂದಿ ಬೂದಿ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಹೂ ಕಾಯಿ ಕಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅತಿ ಹೆಚ್ಚು ಹೂ ಕಾಯಿ ಕಚ್ಚದಲ್ಲೇ ಉದುರೋಗುವಂತದನ್ನ ನಾವು ಕಾಣ್ತೇವೆ. ಈಗ ಹೆಚ್ಚು ಮಳೆಗಾಲ ಆದ್ರೂ ಈ ಬೆಳೆಗೆ ಹಾನಿ ಅಥವಾ ನೀರಿನ ಒಂದು ಅಭಾವ ಇತ್ತು ಅಂದ್ರೆ ಈ ಬೆಳೆಗೆ ಏನಾದರೂ ಹಾನಿ ಆಗುತ್ತಾ ಸರ್? ಹೌದು, ಏನಾಗುತ್ತೆ ಈ ಹೂ ಬಿಡುವಂತ ಸಂದರ್ಭದಲ್ಲಿ ನೀರಿನ ನಿರ್ವಹಣೆ ಆಗಿರ್ಬೋದು ಅದೆಲ್ಲನೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ನಾನು ಆಗ್ಲೇ ಹೇಳಿದಂಗೆ ಈ ಜಿಲ್ಲೆ ಈ ಬೆಳೆಗೆ ತುಂಬಾ ಸೂಕ್ತವಾಗಿದೆ ಅಂತ ಯಾವ ಕಾರಣಕ್ಕೆ ಹೇಳಿದೆ ಅಂತಂದ್ರೆ, ಹೂ ಬಿಡುವಂತ ಸಂದರ್ಭದಲ್ಲಿ ನಾವು ಮಳೆ ಈ ಭಾಗದಲ್ಲಿ ಆಗೋದಿಲ್ಲ, ಹಾಗಾಗಿ ಈ ಬೆಳೆಯನ್ನು ನಾವು ಈ ಭಾಗದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಹೂ ಬಿಡುವಂತ ಸಂದರ್ಭದಲ್ಲಿ ಜನವರಿ ಅಥವಾ ಫೆಬ್ರವರಿ ಅಂತ ತಿಂಗಳಲ್ಲಿ ಮಳೆ ಬಿದ್ದಿದ್ದೇ ಆದ್ರೆ ಹೂ ಏನೋ ಅತಿ ಹೆಚ್ಚು ಹಾನಿಯನ್ನು ನಾವು ಕಾಣ್ಬೋದು. ಅಂತ ಪ್ರದೇಶಗಳಲ್ಲಿ ಈ ಬೆಳೆಯನ್ನು ನಾವು ಬೆಳಿಲಿಕ್ಕೆ ಆಗಲ್ಲ. ಈ ನಮ್ಮ ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ಮಳೆ ಬರದೇ ಇರೋದನ್ನ ನಾವು ಗುರುತಿಸಿ ನೋಡೋದಾದ್ರೆ ಏನೋ ನಮ್ಮ ಪ್ರದೇಶದಲ್ಲಿ ಹೂವಿನ ಮೇಲೆ ಅಂತ ಪರಿಣಾಮಗಳು ಬೀಳೋದಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಹೂ ಬಿಡುವಂತ ಸಂದರ್ಭದಲ್ಲಿ ಮಳೆ ಬರಬಾರ್ದು ಅಂತ ಹೇಳ್ತೀರ? ಹೌದು ಸರ್. ಎಲ್ಲೋ ಒಂದ್ ಕಡೆ ಈ ಒಂದು ಪೋಷಕಾಂಶಗಳ ಕೊರತೆ ಏನಾದ್ರೂ ಆದ್ರೂ ಈ ಒಂದು ಮಾವಿನ ಬೆಳೆ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ? ಹೌದು, ಏನಾಗುತ್ತೆ ಈ ಹೂ ಮತ್ತೆ ಕಾಯಿ ಬೆಳವಣಿಗೆ ಆಗುವಂತ ಸಂದರ್ಭದಲ್ಲಿ ನಾವು ಸರಿಯಾದ ಪೋಷಕಾಂಶಗಳನ್ನ ಪೂರೈಕೆ ಮಾಡುವಂತದ್ದನ್ನ ನೋಡ್ಕೋಬೇಕು. ಏನಾಗುತ್ತೆ ಅದು ನಿರ್ದಿಷ್ಟವಾದಂತ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಗಿಡಕ್ಕೆ ಪೂರೈಕೆ ಮಾಡೋದನ್ನು ನಾವು ಗಮನಿಸ್ಬೇಕು. ಅದರಲ್ಲೂ ಏನಾಗುತ್ತೆ ಈಗ ಸಾರಜನಕ ಅತಿ ಹೆಚ್ಚು ಕೊಟ್ಟಿದ್ದೇ ಆದ್ರೆ, ಸಾರಜನಕ ಅತಿ ಹೆಚ್ಚು ಕೊಟ್ಟರೆ ಏನಾಗುತ್ತೆ ಹೂ ಮತ್ತೆ ಕಾಯಿ ಉದುರೋದನ್ನು ಕೂಡ ನಾವು ಅತಿ ಹೆಚ್ಚಾಗಿ ಕಾಣ್ಬೋದು. ಹಾಗಾಗಿ ಕಾಯಿ ಬೆಳವಣಿಗೆ ಹಂತದಲ್ಲಿ ಮತ್ತೆ ಹೂ ಬರೋ ಹಂತದಲ್ಲಿ ನಾವು ಸಾರಜನಕವನ್ನ ಅತಿ ಹೆಚ್ಚಾಗಿ ಕೊಡಬಾರ್ದು. ಮತ್ತೆ ಕಾಯಿ ಬೆಳವಣಿಗೆ ಆಗುವಂತದಲ್ಲಿ ಕಾಯಿ ಬಲಿಯುವಂತ ಹಂತದಲ್ಲಿ ಪೊಟ್ಯಾಶ್ ಅನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಅತಿ ಹೆಚ್ಚು ಕೊಡಿ ಅಂತ ಹೇಳೋದಿಲ್ಲ, ಸರಿಯಾದ ಪ್ರಮಾಣದಲ್ಲಿ ನಿರ್ದಿಷ್ಟವಾದಂತ ಪ್ರಮಾಣದಲ್ಲಿ ನಾವು ಕೊಟ್ಟಿದ್ದೇ ಆದ್ರೆ ಉತ್ತಮವಾದಂತ ಇಳುವರಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ಒಂದು ಸಾವಯವ ಗೊಬ್ಬರಗಳನ್ನ ಹೆಚ್ಚಾಗಿ ನಾವು ಈ ಒಂದು ಮಾವಿನ ಬೆಳೆಗೆ ಕೊಟ್ಟರೆ ಇನ್ನೂ ಅನುಕೂಲ ಅಂತ ಹೇಳ್ಬೋದು. ಹೌದು, ಮತ್ತೆ ಅದ್ರ ಜೊತೆಲಿ ಇನ್ನೊಂದು ಏನ್ ಹೇಳ್ತೀನಿ, ನಾವು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಹೇಳ್ತೀವಿ, ಅದನ್ನ ನಾವು ಮಾರ್ಕೆಟ್ ನಲ್ಲಿ NAA ಅನ್ನೋ ಒಂದು ಹೆಸರಲ್ಲಿ ಸಿಗುತ್ತೆ, ನಾಫ್ಥಲಿನ್ ಅಸ್ಟಿಕ್ ಆಸಿಡ್ ಅಂತ ಹೇಳ್ತೀವಿ. ಇದನ್ನ ನಾವು 50 PPM ನ ಪ್ರಮಾಣದಲ್ಲಿ ನಾವು ಗಿಡಗಳಿಗೆ ಸಿಂಪಡಣೆ ಮಾಡಿದ್ದೇ ಆದ್ರೆ ಅದು ಎರಡು ಹಂತಗಳಲ್ಲಿ, ಒಂದು ಕಾಯಿ ಕಚ್ಚಿದ ಕೂಡಲೇ ಆಮೇಲೆ ಕಾಯಿ ಇನ್ನೊಂದು ಬಟಾಣಿ ಕಾಳಿನ ಗಾತ್ರದಲ್ಲಿದ್ದಾಗ ಅಥವಾ ನಿಂಬೆ ಗಾತ್ರಕ್ಕೆ ಬಂದ ಮೇಲೆ ಇದನ್ನ ನಾವು ಸಿಂಪಡಣೆ ಮಾಡಿದ್ದೇ ಆದ್ರೆ ಕಾಯಿ ಉದುರೋದನ್ನ ನಾವು ಕಡಿಮೆ ಮಾಡಬಹುದು, ಮತ್ತೆ ಅಷ್ಟು ಕಾಯಿಗಳು ಕೂಡ ಒಂದು ಒಳ್ಳೆ ಆಕಾರವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸರ್, ಈ ಮಾವಿನಲ್ಲಿ ಇನ್ನು ಯಾವ್ಯಾವ ಕಾರಣಕ್ಕೆ ಈ ಒಂದು ಕಾಯಿ ಹಣ್ಣು ಇವೆಲ್ಲ ಉದುರುತ್ತೆ ಸರ್? ಇದರಲ್ಲಿ ನಾನು ಆಗ್ಲೇ ಹೇಳಿದಂಗೆ ನೀರಿನ ವ್ಯವಸ್ಥೆ ಸರಿ ಇಲ್ಲದೆ ಹೋದ್ರೆ, ಮತ್ತೆ ಆಮೇಲೆ ಪೋಷಕಾಂಶಗಳು ಸರಿ ಇಲ್ಲದೆ ಹೋದ್ರೆ, ಸರಿಯಾದ ಪ್ರಮಾಣದಲ್ಲಿ ನಾವು ಸರಿಯಾದ ನಿರ್ದಿಷ್ಟವಾದ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನು ಸರಿಯಾಗಿ ಕೊಡದೆ ಹೋದ್ರೆ ಕಾಯಿ ಉದುರೋದು ಒಂದು, ಮತ್ತೆ ಜೊತೆಯಲ್ಲಿ ರೋಗ ಮತ್ತು ಕೀಟ ಬಾಧೆಗಳು ಕಂಡು ಬಂದಾಗಲೂ ಕೂಡ ಕಾಯಿ ಉದುರೋದನ್ನ ನಾವು ಕಾಣ್ತೀವಿ. ನಾನು ಆಗ್ಲೇ ಹೇಳಿದಾಗೆ ಬೂದಿ ರೋಗ ಹೇಳಿದೆ, ಮತ್ತೆ ಆಮೇಲೆ ಗಾಲ್ ಮಿಡ್ಜಸ್ ಅಂತ ಹೇಳ್ತೀವಿ, ಈ ತರದ್ದು ಕೀಟ ಬಾಧೆ ಕೂಡ ನಾವು ಮಾವಿನಲ್ಲಿ ಕಂಡಾಗ ಕಾಯಿಗಳು ಉದುರೋದನ್ನ ನಾವು ಕಾಣ್ಬೋದು. ಮತ್ತೆ ಇನ್ನೊಂದು ಏನು ಹೇಳೋದಕ್ಕೆ ಬಯಸ್ತೀನಿ, ನಾವು ಆ ವರ್ಷದಲ್ಲಿ ಮಾವಿನಲ್ಲಿ ಇನ್ನೊಂದೇನು ಅಂತಂದ್ರೆ, ಈ ವರ್ಷ ನಾವು ಫಸಲಿಗೆ ಒಳ್ಳೆ ಇದನ್ನ ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟಿದ್ದೀವಿ, ನಮಗೆ ಒಳ್ಳೆ ಫಸಲು ಬರಬೇಕು ಅನ್ನೋದು ನಿರೀಕ್ಷೆ ಮಾಡೋದು ಸುಳ್ಳು. ನಾವು ಪ್ರತಿ ವರ್ಷನೂ ಕೂಡ ತಪ್ಪದೆ ನಾವು ಪೋಷಕಾಂಶಗಳನ್ನ ಮತ್ತೆ ನೀರಿನ ನಿರ್ವಹಣೆಯನ್ನು ಮಾಡಿದ್ದೆ ಆದರೆ ಗಿಡ ಬಲಿಷ್ಠವಾಗಿ ಸಂಪೂರ್ಣವಾಗಿ ಎಲ್ಲ ವ್ಯವಸ್ಥೆಯನ್ನು ಬಳಸ್ಕೊಂಡು ಬೆಳೆಯೋದ್ರಿಂದ ದಷ್ಟಪುಷ್ಟವಾಗಿ ಬೆಳೀತದೆ, ಅದರಲ್ಲಿ ನಾವು ಉತ್ತಮವಾದಂತಹ ಇಳುವರಿಯನ್ನ ನಿರೀಕ್ಷೆ ಮಾಡಬಹುದು. ಸುಮ್ಮನೆ ಒಂದೇ ವರ್ಷದಲ್ಲಿ ನಾವು ಅದಕ್ಕೆ ಏನು ಪೋಷಕಾಂಶಗಳನ್ನ ಕೊಟ್ಟು ಪ್ರತಿ ವರ್ಷನೂ ಕೂಡ ಅದರಿಂದ ಒಳ್ಳೆ ಇಳುವರಿಯನ್ನ ನಿರೀಕ್ಷೆ ಮಾಡೋದು ಸುಳ್ಳಾಗತ್ತೆ. ಹಾಗಾಗಿ ಹಿಂದಿನ ವರ್ಷದಲ್ಲಿ ನಾವು ಏನು ರಾಸಾಯನಿಕ ಗೊಬ್ಬರಗಳು ಕೊಟ್ಟಿರ್ತೀವಿ, ಹಿಂದಿನ ವರ್ಷದಲ್ಲಿ ಬೆಳೆದಂತ ಕೊಂಬೆಗಳೇನಿರುತ್ತೆ, ರೆಂಬೆಗಳೇನಿರುತ್ತೆ, ಕಡ್ಡಿ ಏನಿರುತ್ತೆ, ಅದು ದಷ್ಟಪುಷ್ಟವಾಗಿ ಬೆಳೆದು ಅದರಲ್ಲಿ ತನಗೆ ಬೇಕಾದಂತ ಎಲ್ಲ ಆಹಾರಗಳನ್ನ ಉತ್ಪತ್ತಿ ಮಾಡ್ಕೊಳ್ಳುವಂತ ಶಕ್ತಿಯನ್ನ ಅದರಲ್ಲಿ ಬೆಳೆಸ್ಕೊಂಡು ನಂತರದ ದಿನಗಳಲ್ಲಿ ಅಂದ್ರೆ ಮುಂದಿನ ವರ್ಷದಲ್ಲಿ ಫಸಲು ಬಿಡಲಿಕ್ಕೆ ಸಿದ್ಧವಾಗತ್ತೆ. ಹಾಗಾಗಿ ಒಂದು ವರ್ಷದ ಕಡ್ಡಿಯಲ್ಲಿ ಮಾತ್ರ ನಾವು ಅದನ್ನ ಉತ್ತಮವಾದಂತ ಇಳುವರಿನ ನಿರೀಕ್ಷೆ ಮಾಡ್ಲಿಕ್ಕೆ ಆಗತ್ತೆ. ಕಳೆದ ವರ್ಷದಲ್ಲಿ ನಾವು ಸರಿಯಾದ ಕ್ರಮಗಳನ್ನ ಅನುಸರಿಸಿಲ್ಲ ಅಂದ್ರೆ ಅದರ ಬೆಳವಣಿಗೆ ಕುಂಠಿತ ಆಗಿರುತ್ತೆ. ನಾವು ಮುಂದಿನ ವರ್ಷದಲ್ಲಿ ಉತ್ತಮವಾದಂತ ವ್ಯವಸ್ಥೆ ಕಲ್ಪಿಸಿಕೊಟ್ರು, ನೀರಿಂದ ಆಗಿರ್ಬೋದು ಅಥವಾ ಪೋಷಕಾಂಶಗಳ ವ್ಯವಸ್ಥೆ ಆಗಿರ್ಬೋದು ಕಲ್ಪಿಸಿಕೊಟ್ರು ಕೂಡ ಆ ಮರದಿಂದ ನಾವು ಉತ್ತಮವಾದಂತ ಅಥವಾ ಆ ತೋಟದಿಂದ ಉತ್ತಮವಾದಂತ ಇಳುವರಿಯನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿ ವರ್ಷನೂ ಕೂಡ ತಪ್ಪದೆ ನಾವು ಈ ವ್ಯವಸ್ಥೆಗಳನ್ನ ನಿರ್ವಹಿಸಿದ್ದೇ ಆದ್ರೆ ನಾವು ಇದು ಮಾಡಬಹುದು, ಇಳುವರಿಯನ್ನ ಪಡೆಯಬಹುದು. ಮತ್ತೆ ಜೊತೆಯಲ್ಲಿ ನೀರಿನ ವ್ಯವಸ್ಥೆ ನಾನು ಹೇಳಿದಾಗ ಈಗ ಸಣ್ಣ ಗಿಡಗಳಾದ್ರೆ, ಈಗ 3-4 ಅಥವಾ 5 ವರ್ಷದ ಮರಗಳಾದ್ರೆ ಅದರಲ್ಲಿ ನಾವು ವಾರಕ್ಕೆ 2 ಬಾರಿ ಅಥವಾ 5 ದಿವಸಕ್ಕೊಮ್ಮೆ ಆದರೂ ನಾವು ನೀರನ್ನು ಕೊಡಬೇಕಾಗತ್ತೆ. ಅದು ಹನಿ ನೀರಾವರಿ ಮುಖಾಂತರ ನೀರನ್ನು ಹಾಯಿಸೋದೇ ಆದರೆ ತುಂಬ ಸೂಕ್ತ. ಈ ಬೆಳೆದಂಥ ತುಂಬ ದೊಡ್ಡ ಮರಗಳಿಗೆ, ತುಂಬ ಬೆಳೆದ ನಿಂತಹ ದೊಡ್ಡ ತೋಟಗಳಲ್ಲಿ, 15 ವರ್ಷದ ತೋಟಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕಡಿಮೆ ಆದರೂ ಕೂಡ ನಡೆಯುತ್ತೆ. ಯಾಕೆಂದರೆ ಭೂಮಿಯ ಆಳದಲ್ಲಿರುವಂಥ ತೇವಾಂಶವನ್ನು ಹೀರ್ಕೊಂಡು ಅದನ್ನು ಅದು ಬಳಸ್ಕೊಳ್ಳುವಂಥ ಶಕ್ತಿ ಅದರಲ್ಲಿ ಇರೋದ್ರಿಂದ ನಾವು ನೀರನ್ನು ಕೊಡುವಂಥ ವ್ಯವಸ್ಥೆಯಲ್ಲಿ ಸ್ವಲ್ಪ ದಿನ ಕಡಿಮೆ ಆದ್ರೂ ಅಥವಾ ನಾವು 10 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ನೀರು ಕೊಟ್ಟರು ಕೂಡ ಅದು ತಡ್ಕೊಳ್ಳುವಂಥ ಶಕ್ತಿ ಅದರಲ್ಲಿರುತ್ತೆ. ಆದರೆ ಇದರ ಅರ್ಥ 10 ದಿನಕ್ಕೆ ಒಮ್ಮೆನೆ ನಾವು ನೀರು ಕೊಡಬೇಕು ಅನ್ನೋದಲ್ಲ. ನೀರಿನ ಅಭಾವ ಇದ್ದಂಥ ಸಂದರ್ಭದಲ್ಲೂ ಕೂಡ 10 ದಿನಗಳಿಗೊಮ್ಮೆ ನಾವು ನೀರನ್ನು ಒದಗಿಸಿದ್ರು ಕೂಡ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಅದರಲ್ಲಿರುತ್ತೆ. ಹಾಗಾಗಿ ಅದರಲ್ಲಿ ಹಂತ ಹೆಚ್ಚಿನದಾಗಿ ಇಳುವರಿಯಲ್ಲಿ ವ್ಯತ್ಯಾಸವನ್ನು ಏನು ಕಾಣೋದಿಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ನೀರಿನ ಅಭಾವ ಇದ್ರೂ ಕೂಡ ಒಂದು ಉತ್ತಮವಾದಂಥ ಇಳುವರಿಯನ್ನು ತಗೊಳ್ಳಿಕ್ಕೆ ಈ ಮಾವಿನಲ್ಲಿ ಸಾಧ್ಯ ಅದ. ಸರ್, ಈ ಮಾವಿನ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಕೃಷಿಕರು ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನನ್ನ ಮೊಬೈಲ್ ದೂರವಾಣಿ ಸಂಖ್ಯೆ 9449983747. ಈ ದೂರವಾಣಿ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದಲ್ಲಿ ಖಂಡಿತ ಪಡೆಯಬಹುದು. ಒಳ್ಳೆಯದು ಶ್ರೀಧರ್ ಸರ್ ಅವರೇ. ಇಲ್ಲಿ ತನಕ ಈ ಒಂದು ಮಾವಿನ ಬೇಸಾಯ ಕ್ರಮಗಳು ಹಾಗೂ ಈ ಒಂದು ಮಾವಿನಲ್ಲಿ ಬರತಕ್ಕಂಥ ಕಾಯಿ ಉದುರುವಿಕೆ ಮತ್ತು ಅದರ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮಾವಿನ ಬೆಳೆಯ ಬೇಸಾಯ ಕ್ರಮಗಳು ಹಾಗೂ ಕಾಯಿ ಉದುರುವಿಕೆ ಮತ್ತು ನಿರ್ವಹಣೆ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಹಣ್ಣುಗಳ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆರ್ ಶ್ರೀಧರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಹೈನುಗಾರಿಕೆಯಲ್ಲಿ ಹೊಸ ತಂತ್ರಜ್ಞಾನಗಳ ಅಳವಡಿಕೆಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಅತ್ತಿಗೆರೆ ಗ್ರಾಮದ ಕೃಷಿಕ ಎಚ್ ಕೆ ದೇವರಾಜ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಂಧುವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ರೈತ ಬಂಧುವರೇ, ಇವತ್ತು ನಾವು ಈ ಹೈನುಗಾರಿಕೆ ಬಗ್ಗೆ ಅಂದ್ರೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಹೈನುಗಾರಿಕೆ ಮಾಡ್ತಿರುವಂತ ದಾವಣಗೆರೆ ಜಿಲ್ಲೆ ಅತ್ತಿಗೆರೆ ಗ್ರಾಮದ ಎಚ್ ಕೆ ದೇವರಾಜ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವರು ಯಾವ ರೀತಿ ಹೈನುಗಾರಿಕೆ ಮಾಡ್ತಾರೆ, ಯಾವ ತಳಿಗಳನ್ನು ಸಾಕಿದ್ದಾರೆ, ಎಷ್ಟು ಸಾಕಿದ್ದಾರೆ, ಮತ್ತೆ ಈ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದಾರಂತ ನಾವು ಏನು ಹೇಳಿದ್ವಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಯಾವ ರೀತಿ ಹೊಸ ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅವರು ಹೈನುಗಾರಿಕೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ದೇವರಾಜ್ ಅವರಿಗೆ. ನಮಸ್ಕಾರ ದೇವರಾಜ್ ಅವರು. ತಾವು ಹೈನುಗಾರಿಕೆ ಮಾಡ್ತಿದ್ದೀರಿ ಅಂತ ತಿಳ್ಕೊಂಡ್ವಿ, ಅದರಲ್ಲೂ ಒಂದು ಹೊಸ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಹೈನುಗಾರಿಕೆಯನ್ನ ಮಾಡ್ತಿದ್ದೀರಿ ಅಂತ ತಿಳ್ಕೊಂಡ್ವಿ. ನಿಮಗೆ ಮೊದಲನೇದಾಗಿ ಕೇಳಬಹುದಾದ್ರೆ ಯಾವ ಒಂದು ತಳಿಗಳನ್ನ ಸಾಕಿದ್ದೀರಿ? HF ತಳಿಗಳು. ಎಷ್ಟು ಹಸುಗಳನ್ನು ಸಾಕಿದ್ದಾರೆ? ನಾವು ಒಂದು 50 ಹಸು ಸಾಕಿವಿ ಸರ್. ಈಗ 50 ಹಸು ಸಾಕಬೇಕಾದ್ರೆ ಒಂದು ಕೊಟ್ಟಿಗೆ ನಿರ್ಮಾಣ ದೊಡ್ಡದಾಗಿರ್ಬೇಕಾಗುತ್ತೆ, ಮತ್ತೆ ತಾವ ವಿಜ್ಞಾನಿಗಳು ಹೇಳ್ದಂಗೆ ಹೊಸ ಹೊಸ ಒಂದು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡಿದ್ದೀರಿ ಅಂತ ಕೇಳಿದ್ವಿ. ಈ ಕೊಟ್ಟಿಗೆ ನಿರ್ಮಾಣ ಹೇಗಿದೆ, ಅದರಲ್ಲಿ ಯಾವ ರೀತಿ ಒಂದು ತಂತ್ರಜ್ಞಾನವನ್ನು ನೀವು ಅಳವಡಿಸಿಕೊಂಡಿದ್ದೀರಾ? ಹಿಂದಿನ ಕೊಟ್ಟಿಗೆಗಳೆಲ್ಲ ಪೂರ್ವಜರ ಕಾಲದವು, ಗಾಳಿ ಆಡ್ತಾ ಇರಲಿಲ್ಲ. ನಾವು ಇತ್ತೀಚಿನ ಆಧುನಿಕವಾಗಿ ನಿರ್ಮಾಣ ಮಾಡಿರೋದು ಉತ್ತರ ದಕ್ಷಿಣವಾಗಿ ಉದ್ದ ಇರಬೇಕು, ಹಗಲ ಪೂರ್ವ ಪಶ್ಚಿಮ ನಾವು ನಿರ್ಮಾಣ ಮಾಡ್ಕೊಂಡಿವಿ. ಯಾವ ಉದ್ದೇಶಪ್ಪ ಅಂದ್ರೆ ಯಥೇಚ್ಛವಾಗಿ ಗಾಳಿ ಬೆಳಕು ಇರಬೇಕು, ಆ ತರ ವ್ಯವಸ್ಥೆ ಮಾಡ್ಕೊಂಡಿವಿ. ಇತ್ತೀಚೆಗೆ ನಾವೇನ್ ಮಾಡಿದ್ವಿ ಅಂದ್ರೆ ಈ ಗಾರೆಯಿಂದ ನಿರ್ಮಾಣ ಮಾಡಿದೀವಿ. ಗಾರೆಯಿಂದ ನಿರ್ಮಾಣ ಮಾಡಿದ್ರಿಂದ ಹೆಚ್ಚು ಪಟ್ರು ಬೀಳೋದಿಲ್ಲ, ಯಾವುದೇ ತರದ ಕ್ರಿಮಿಕೀಟಗಳು ಅವಕ್ಕೆ ಅವಕಾಶ ಸಿಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿ ಗಾರೆಯಿಂದ ನಿರ್ಮಾಣ ಮಾಡಿ ಆಮೇಲೆ ನಾವು ಮ್ಯಾಟ್ ಅಳವಡಿಸ್ಕೊಂಡಿದ್ದೀವಿ. ಇನ್ನೊಂದು ಎರಡನೇದಂದ್ರೆ ಹಸು ನಿಂತಲ್ಲೇ ತನಗೆ ನೀರು ಸಿಗಬೇಕು, ಆ ಒಂದು ವ್ಯವಸ್ಥೆನು ನಾವು ಮಾಡ್ಕೊಂಡಿದ್ದೀವಿ. ಹಸುನೇ ಹೋಗಿ ಅದು ಬಯಾರಿಸ್ದಾಗ ಹೋಗಿ ಕುಡಿಬೇಕು ಆ ತರ ವ್ಯವಸ್ಥೆ ಎಲ್ಲ. ನಾವು ಹಸುನಿಗೆ ಒಂದು ಗ್ವಾಂದ್ಲೆ ಅಂತೀವಿ, ಆ ಗ್ವಾಂದ್ಲೆಯಲ್ಲಿ ನೀರು ಬಿಡ್ತೀವಿ, ಅದಕ್ಕೆ ಸಾಕಷ್ಟು ನೀರು ಅದರಲ್ಲಿ ಸಿಗುತ್ತೆ, ಅದು ಕುಡಿಬಹುದು. ಆ ವ್ಯವಸ್ಥೆ ಮಾಡಿದ್ವಿ. ಮೇವು ಅದರಲ್ಲೇ ಹಾಕ್ತೀವಿ ನಾವು, ಮೇವು ಮೇಯದಾದ ತಕ್ಷಣಕ್ಕೆ ಆಗುವಂತ ನೀರು ಬಿಡ್ತೀವಿ. ಇದು ನಾವು ಆಧುನಿಕೀಯತೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅನ್ನೋದಕ್ಕೆ ಇದು ಹೈನುಗಾರಿಕೆಯಲ್ಲಿ. ಆಮೇಲೆ ಎಲ್ಲ ನೈಟ್ ಶೆಟ್ ಇದನ್ನ ಬಳಸಿ ಸೊಳ್ಳೆ ಮೆಸ್ಸು ಬೆಳೆಸಿದೀವಿ ನಾವು, ಎಲ್ಲ ಗಾಳಿ ಬೆಳಕಿಗೆ ಅನುಕೂಲ ಆಗಲಿ ಅಂತೇಳಿ. ಇತ್ತೀಚೆಗೆ ನಾವು ಜಲ ಕೃಷಿ ಅಂತ ಬರುತ್ತೆ ಸರ್, ಅದನ್ನು ಅಳವಡಿಸ್ಕೊಂಡಿದ್ದೀವಿ ನಾವು. ಯಾಕಂದ್ರೆ ಹಸಿರು ಮೇವು ಬೆಳಕೊಳಕ್ಕೆ ಎಲ್ಲ ವಾತಾವರಣದಲ್ಲೂ ಆಗಲ್ಲ, ಕೆಲವೊಂದು ಟೈಮಲ್ಲಿ ತರಕ್ಕಾಗಲ್ಲ. ಅಂತ ಸಂದರ್ಭಗಳಲ್ಲಿ ನಮ್ಮಲ್ಲೇ ನಾವು ಬೆಳೆಯಬಹುದು ಅಂತ ಇಲ್ಲಿ ಜಲ ಕೃಷಿ ಮಾಡ್ಕೊಂಡಿವಿ ಸರ್. ಈಗ 50 ಹಸು ಸಾಕಿದೀವಿ ಅಂತ ಹೇಳಿದ್ರಿ, ಎಷ್ಟು ಅಳತೆ ಇದೆ, ಉದ್ದ ಎಷ್ಟಿದೆ, ಅಗಲ ಎಷ್ಟಿದೆ, ಎತ್ತರ ಎಷ್ಟಿದೆ, ಅದ್ರ ಬಗ್ಗೆ ಹೇಳಿ ಸರ್. ಉದ್ದ 58 ಅಡಿ ಉದ್ದ ಇದೆ ಸರ್, ಅಗಲ 33 ಅಡಿ ಇದೆ, ಅದರಲ್ಲಿ ಏನ್ ಮಾಡಿದೀವಿ ಅಂದ್ರೆ ಒಂದೊಂದು ಕೊಟ್ಟಿಗೆಯಲ್ಲಿ ಆರಾರು ರಾಸು ನಿಲ್ಬೇಕು ಒಂದೊಂದು ಸೈಡ್ ಗ್ವಾನ್ಲೆಯಲ್ಲಿ. ಆ ತರ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕರಿಯ ಹಸುಗಳು ಒಂದ್ ಕಡೆ ಇರ್ತವೆ, ಆಮೇಲೆ ಪ್ರೆಗ್ನೆನ್ಸಿ ಇರೋ ಒಂದ್ ಕಡೆ ಇರ್ತವೆ, ಕರುಗಳು ಒಂದ್ ಕಡೆ ಇರ್ತವೆ, ಈಗ ತಾನೇ ಹುಟ್ಟಿದ ಕರುಗಳು ಒಂದ್ ಕಡೆ ಇರಬೇಕು. ಆ ತರ ವ್ಯವಸ್ಥೆ ಮಾಡಿದೀವಿ ಸರ್. ನೀವೇನು ಗೋದಲಿ ಮಾಡಿದೀವಿ ಅಂತ ಹೇಳಿದ್ರಲ್ಲ, ಯಾವ ರೀತಿ ಅಂದ್ರೆ ಸೈಡ್ ಗೆ ಮಾಡಿದಾರ ಮಧ್ಯದಲ್ಲಿ ಮಾಡಿದಾರ? ನಮ್ದು ಇದರಲ್ಲಿ ಬಾಲ ಬಾಲ ಅಂತಾರೆ, ಆ ಪದ್ಧತಿ ಮಾಡ್ಕೊಂತೀವಿ. ಯಾಕಂದ್ರೆ ನಮ್ಗೆ ಸಗಣಿ ಎತ್ತಲಿಕ್ಕೆ ಹರಾಮ ಆಗತ್ತೆ ಅಂತೇಳಿ ಬಾಲ ಬಾಲ ಪದ್ಧತಿ ಮಾಡ್ತೀವಿ. ಎರಡು ಮಕ್ಕಳು ಒಂದ್ ಕಡೆಗೆ ಇರೋ ಪದ್ಧತಿ ಇದೆ, ನಮಗೆ ಅನುಕೂಲ ಅಂದ್ರೆ ಬಾಲ ಬಾಲ ಪದ್ಧತಿ ಅನುಕೂಲ ಅಂತ ಅದನ್ನ ಮಾಡ್ಕೊಂತೀವಿ. ಯಾಕಂದ್ರೆ ನಮಗೆ ಮಿಷಿನ್ ಹಾಕಕ್ಕೂ ನಮ್ಗೆ ಅನುಕೂಲ ಆಗ್ಬೇಕು. ಯಾಕಂದ್ರೆ ಎರಡು ಸೈಡ್ ಇದ್ರೆ ಎರಡು ಸೈಡ್ ಮಿಷಿನ್ ಹಾಕಂತ ಹಾಲ್ ಕರ್ಕೊಂತ ಹೋಗ್ತೀವಿ. ಒಂದೇ ಸೈಡ್ ಇದ್ರೆ ಏನಾಗತ್ತಂದ್ರೆ ಈ ಸೈಡ್ ಮುಗಿದ ಮೇಲೆ ಇನ್ನೊಂದ್ ಸೈಡ್ ರೌಂಡ್ ಹಾಕ್ಬೇಕು. ಈ ಪರಿಸ್ಥಿತಿ ಆಗೋದ್ರಿಂದ ಬಾಲ ಬಾಲ ಮಾಡಿ ಪದ್ಧತಿ. ನೀವು ಮೇವಿಗೋಸ್ಕರ ಜಲಕೃಷಿ ಮಾಡಿದೀವಿ ಅಂತ ಹೇಳಿದ್ರೆ, ಅಂದ್ರೆ ಜಲಕೃಷಿ ಅಂದ್ರೆ ಏನು, ಯಾವ ರೀತಿ ಮಾಡಿದ್ರ? ಈ ಮೆಕ್ಕೆಜೋಳನ 24 ಗಂಟೆ ನೆನೆ ಹಾಕಿ 48 ಗಂಟೆ ಗಂಟು ಕಟ್ಟಿಟ್ಟು ಮೊಳಕೆ ಬಂದ ಮೇಲೆ ಒಂದ್ ಟ್ರೇಯಲ್ಲಿ ಅಳ್ತೀವಿ. ಟ್ರೇಯಲ್ಲಿ ಅಳ್ಳಿ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಈ ಫಾಕ್ಸ್ ಸಿಸ್ಟಮ್ ನಲ್ಲಿ ಒಂದು ಆಟೋಮೆಟಿಕ್ ಮಿಷಿನ್ ಫಿಕ್ಸ್ ಮಾಡಿದೀವಿ ಟ್ಯಾಂಕರ್ಗೆ. ಅದೇನ್ ಮಾಡ್ತಾ ಗಂಟಿಗೆ ಒಂದ್ಸರಿ ಸ್ಪ್ರೇ ಆಗುತ್ತೆ, 24 ತಾಸು ಸ್ಪ್ರೇ ಆಗುತ್ತೆ. ಅದರಿಂದ ನಮ್ಗೆ ಹಸಿ ಮೇವು 7-8 ದಿವಸಕ್ಕೆ ರೆಡಿ ಆಗ್ಬಿಡ್ತೈತಿ. ಒಂದೊಂದು ಹಸುಗೆ 4-5 ಕೆಜಿ ಈ ತರ ಕೊಡ್ತೀವಿ. ಯಾವುದೇ ಭೂಮಿ ಇಲ್ಲದ್ರು ಬೆಳಿಬಹುದು ಅನ್ನೋದಕ್ಕೆ ಜಲಕೃಷಿ ಅಂತ ಪದ್ಧತಿ, ಹೈಡ್ರೋಪೋನಿಕ್ ಅಂತ ಕರಿತೀವಿ ಇದನ್ನ ಸರ್. ಅಂದ್ರೆ ನಿಮಗೆ ಹಸಿರು ಮೇವು ಯಾವಾಗ ಸಿಗೋದಿಲ್ಲ ಅವಾಗ ಇದನ್ನ ಬಳಕೆ. ಆಮೇಲೆ ಇದನ್ನ ಕೊಡೋದ್ರಿಂದ ನಾವು ತಿಂಡಿ ಕಮ್ಮಿ ಮಾಡಬಹುದು. ಹಂಗಾಗಿ ಏನೇನ್ ತಿಂಡಿ ಕೊಡ್ತಾರ? ನಾವು ತಿಂಡಿ ನಮ್ಮ ಒಂದು ಡೈರಿಯಿಂದ ಸಿಗ್ತಕ್ಕಂತ ಫೀಡ್ ಬರುತ್ತೆ ಸರ್, KMF ಫೀಡ್ ಅಂತ ಬರುತ್ತೆ, ಪಶುಹಾರ. ಆ ಪಶುಹಾರ ಕೊಡ್ತೀವಿ. ಆಮೇಲೆ ಎರಡನೇದ ಏನ್ ಮಾಡ್ತೀವಿ, ಗೋಧಿ ಬೂಸ ಕೊಡ್ತೀವಿ. ಆಮೇಲೆ ಮೆಕ್ಕೆಜೋಳದ ನುಚ್ಚನ್ನು ಕೊಡ್ತೀವಿ. ಇವು ಮೂರೇ ನಮ್ಮಲ್ಲಿ ಕೊಡ್ತಕ್ಕಂತ ತಿಂಡಿ. ಇದರಲ್ಲಿ ನಮಗೇನಾದರೂ ಹಸುಗಳಿಗೆ ಬೇಕಾದ್ರೆ ಮಿನರಲ್ ಮಿಕ್ಸರು ಕ್ಯಾಲ್ಸಿಯಂ ಟಾನಿಕ್ ನೀಡ್ತೀವಿ. ಯಾಕಂದ್ರೆ ಈಗ ಲಘು ಪೋಷಕಾಂಶಗಳು ಕೊರತೆ ಆದಾಗ ಹಸುಗಳು ನೆಲಕ್ಕೆ ಬಿದ್ದವು ಮೇಲೆ ಎದ್ದಳಲ್ಲ, ಅದಕ್ಕೋಸ್ಕರ ಲಘು ಪೋಷಕಾಂಶಗಳು ಆದಂತ ಕ್ಯಾಲ್ಸಿಯಂ ಟಾನಿಕ್ ಇರ್ಬೋದು, ಮಿನರಲ್ ಮಿಕ್ಸರ್ ಪೌಡರ್ ಇರ್ಬೋದು ಕೊಡ್ತೀವಿ ಸರ್. ಈಗ ಒಂದು ಹಸುವಿಗೆ ನೀವು ಹಸಿರು ಮೇವು ಇಡ್ಕೊಂಡು ಆಮೇಲೆ ಇದನ್ನ ಹಿಂಡಿ ಇಡ್ಕೊಂಡು ಒಂದು ದಿನಕ್ಕೆ ಎಷ್ಟು ಕೆಜಿ ಅಷ್ಟು ನೀವು ಆಹಾರ ಕೊಡ್ತೀರ? ಸರ್, ನಾವು ಒಂದು ಹಸುಗೆ ಆ ಹಾಲು ಕೊಡೋ ಪ್ರಮಾಣದ ನಿರ್ಧರಿಸಿ ಕೊಡ್ತೀವಿ ಸರ್. 5 ಲೀಟರ್ ಹಾಲು ಒಂದ್ ಟೈಮಿಗೆ ಕೊಡೋ ಅಂತ ಹಸುಗೆ ಎಷ್ಟು ತಿಂಡಿ ಕೊಡ್ಬೇಕು, 10 ಲೀಟರ್ ಹಸು ಹಾಲು ಕೊಡೋಂತ ಹಸುಗೆ ಎಷ್ಟು ಕೊಡ್ಬೇಕು ಅಂತ ನಿರ್ಧರಿಸಿವಿ. ಆ 10 ಲೀಟರ್ ಕೊಡೋ ಹಸುಗೆ ಬೆಳಗ್ಗೆ 4 ಕೆಜಿ ಸಂಜೆ 4 ಕೆಜಿ ತಿಂಡಿ ನೀಡ್ತೀವಿ. ನಾವು ತಿಂಡಿ ನೀಡೋದು ಹಾಲಿನ ಒಂದೇ ಉದ್ದೇಶ ಕೊಡೋದು ಸರ್, ಅವುಗಳ ಬಾಡಿ ಮೇಂಟೆನೆನ್ಸ್ಗೂ ಕೊಡ್ತೀವಿ. ನಮ್ಗೆ ಹಸು ಬೇಡ ಅಂತ ಹೇಳಿದ್ರೆ ನಮ್ಗೆ ಮಾರಾಟಕ್ಕಾದರೂ ಅದು ಬೆಲೆ ಬರಬೇಕಂತೇಳಿ ನಾವು ಹಸುಗಳ ಬಾಡಿ ಮೇಂಟೆನೆನ್ಸ್ಗೂ ತಿಂಡಿ ನೀಡ್ತೀವಿ. ಹಸುಗೆ ಮೇವು ಒಂದೇ ಅಲ್ಲ, ಅದನ್ನ ನಿರ್ವಹಣೆ ಬಹಳ ಮುಖ್ಯ. ಪ್ರತಿದಿನ ಏನೇನು ಒಂದು ಕಾಳಜಿ ವಹಿಸಬೇಕು ಹಸುಗೆ ಅಂತ ಅಂದ್ರೆ ಹಾಲು ಕೊಡೋದಿರ್ಬೋದು ಅಥವಾ ಕೊಡದೇ ಇರೋದೇ ಇರ್ಬೋದು, ಏನೇನೋ ಒಂದು ಸಮಸ್ಯೆಗಳು ಬರ್ತವೆ ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು, ಒಬ್ಬ ಡಾಕ್ಟರ್ ಕರೆಸೋದಿರ್ಬೋದು, ಅವಕ್ಕೇನಂದ್ರೆ ಸುಸ್ತಾದಾಗ, ಇಲ್ಲ ಬೆಳಿಗ್ಗೆ ಕೊಟ್ಟಿಗೆ ಕ್ಲೀನ್ ಮಾಡೋದಿರ್ಬೋದು, ಏನೆಲ್ಲ ಮಾಡ್ತೀರಾ ಪ್ರತಿದಿನ? ಸರ್, ನಾವು ಬೆಳಿಗ್ಗೆ 4:00 ಫಾರ್ಮ್ ಒಳಗಡೆ ಎಂಟ್ರಿ ಆಗ್ತೀವಿ. ಹೋದ ತಕ್ಷಣಕ್ಕೆ ನಾವೇನ್ ಮಾಡ್ತೀವಿ, ಹಸುಗಳನ್ನೆಲ್ಲವನ್ನು ಎಬ್ಬರಿಸ್ತೀವಿ. ಎಬ್ಬರಿಸಿದ ತಕ್ಷಣಕ್ಕೆ ಅವುಗಳಿಗೆ ಫಸ್ಟ್ ಗೊಂದಲ ಕ್ಲೀನ್ ಮಾಡಿಬಿಟ್ಟು ತಿಂಡಿ ಇಡ್ತೀವಿ. ತಿಂಡಿ ಇಟ್ಟ ತಕ್ಷಣಕ್ಕೆ ಹಸುಗಳನ್ನ ಮೈ ತೊಳಿತೀವಿ. ಮೈ ತೊಳೆದ ಮೇಲೆ ಹಾಲು ಕರೆದು ಡೈರಿಗೆ ಹಾಕ್ತೀವಿ. ಹಾಲು ಕರೆಯ ಸಮಯದಲ್ಲಿ ಏನ್ ಮಾಡ್ತೀವಿ, ಕೆಚ್ಚಲು ಬಾವು ಬರಬಾರ್ದು ಅಂತೇಳಿ ಮುಂಜಾಗ್ರತವಾಗಿ ಒಂದು ಲಿಕ್ವಿಡ್ ಇದೆ, ಅದನ್ನ ಆ ಮಲೆ ತೊಟ್ಟಿಗೆದ್ದಿ ತೆಗಿತೀವಿ. ಯಾಕಂದ್ರೆ ಕೀಟಾಣುಗಳು ಒಳಗಡೆ ಹೋಗಬಾರ್ದು ಅಂತೇಳಿ ಆ ಹಸು ಮನಗಿದಾಗ ಬ್ಯಾಕ್ಟೀರಿಯಾ ಒಳಗಡೆ ಹೋಗ್ತವೆ. ಹಸು ಮನಗದಂಗೆ ಕರೆದ ಮೇಲೆ ಒಂದು ತಾಸು ನಿಂತೇ ಇರ್ಬೇಕು. ಆ ತರ ನೋಡ್ಕೊಂಡು ಅದಕ್ಕೆ ಮಲೆ ತೊಟ್ಟಿಗೆ ನಾವೊಂದು ಕೆಮಿಕಲ್ ಯೂಸ್ ಮಾಡಿ ಅದನ್ನ ಇದು ಮಾಡ್ತೀವಿ. ಅದಾದ ತಕ್ಷಣಕ್ಕೆ ಹಾಲು ಕರಿಯೋದಾದ ತಕ್ಷಣಕ್ಕೆ ನಾವೇನ್ ಮಾಡ್ತೀವಿ, ಎಲ್ಲ ಹಸುಗಳಿಗೂ ಮೇವು ಹಾಕ್ತೀವಿ. ಮೇವು ಹಾಕಿ ಮೇಲೆ ಪ್ರತಿ ಹಸುನು ಹಾಲು ಕರಿಬೇಕಾರ ನಾವು ಸಗಣಿ ಎತ್ತಬೇಕಾರ ಅವನ್ನ ಅಬ್ಸರ್ವ್ ಮಾಡ್ತೀವಿ. ಅದರ ಆಕ್ಟಿವಿಟೀಸ್ ಗೊತ್ತಾಗುತ್ತೆ, ಯಾಕೋ ಡಲ್ ಇತ್ತು, ತಿಂಡಿ ತಿನ್ನೋದ್ರಲ್ಲಿ ಫಾಸ್ಟ್ ಇರಲಿಲ್ಲ, ಮೇವು ತಿನ್ನೋದ್ರಲ್ಲಿ ಫಾಸ್ಟ್ ಇರಲಿಲ್ಲ ಅಂದ್ರೆ ಅದರಲ್ಲಿ ಏನ್ ನ್ಯೂನೈತಿ ನೋಡ್ತೀವಿ. ಆಮೇಲೆ ಬೆದೆ ಬಂದಿರ್ಬೋದು, ಕೆಚ್ಚಲ ಬಾವು ಇರ್ಬೋದು, ಅಕಸ್ಮಾತ್ ಜ್ವರ ಇರ್ಬೋದು, ಇವನ್ನೆಲ್ಲ ನೋಡ್ತೀವಿ ಸರ್. ನಮ್ಗೆ ಅನುಮಾನ ಬಂದ್ರೆ ಜ್ವರ ಬಂದ್ರೆ ಈ ಜ್ವರ ಕಣಕ್ಕೆ ನಮ್ಮ ಒಂದು ಥರ್ಮೋಮೀಟರ್ ಇರುತ್ತೆ ಸರ್, ಅದನ್ನ ನಮ್ಮ ಎಲೆಕ್ಟ್ರೋಮೀಟರ್ ಅದನ್ನ ಹಾಕಿ ಚೆಕ್ ಮಾಡಿ ಎಷ್ಟಿದೆ ಅಂತೇಳಿ ಡಾಕ್ಟ್ರ್ ಫೋನ್ ನೋಡಿದ್ರೆ ಇಷ್ಟಿದೆ ಅಂತ ಹೇಳ್ತೀವಿ ಸರ್. ಅದಾದ್ಮೇಲೆ ನಮಗೆ ಈ ಡಾಕ್ಟರ್ ಬರೋದು ವಿಳಂಬ ಆದಾಗ ನಮಗೆ ಸಮಸ್ಯೆ ಆಗ್ಬೋದು. ನಾವು ಒಂದಿಷ್ಟು ತರಬೇತಿ ಕಲ್ತಿದ್ದೀವಿ, ಜ್ವರ ಬಂದರೆ ಏನು ಕೊಡ್ಬೋದು, ಕಾಲು ಬಾಯಿ ಜ್ವರ ಬಂದರೆ ಏನು ಮಾಡ್ಬೋದು. ಆಮೇಲೆ ಜಂತುನಾಶಕ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಜಂತುನಾಶಕ ಕೊಡ್ತೀವಿ. ಈ ಕರು ಹುಟ್ಟಿದ ತಕ್ಷಣಕ್ಕೆ ಎಷ್ಟು ದಿನಕ್ಕೆ ಜಂತುನಾಶಕ ಕೊಡಬೇಕು, ಇವನ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಅಡ್ವಾನ್ಸ್ ಆಗಿ ಮಾಡೋದು ಕಲ್ತ್ಕೊಂಡಿದ್ದೀವಿ. ನಾವೇ ಮಾಡ್ತೀವಿ ಸರ್, ಯಾಕಂದ್ರೆ ಡಾಕ್ಟ್ರ್ ಬರೋದು ವಿಳಂಬ ಆಯ್ತು ಅಂದರೆ ನಮ್ಮ ಹಸು ಟೈಮಿಂಗ್ಸ್ ಡಿಲೇ ಆಗ್ತಾ ಇರತ್ತೆ, ಅದಕ್ಕೋಸ್ಕರ ನಾವೇ ಪ್ರಿಕಾಷನ್ ಮಾಡಿಬಿಡ್ತೀವಿ ಸರ್. ಒಂದು ಹಸು ಜಾಸ್ತಿ ಅಂದರೆ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಒಂದು ದಿನಕ್ಕೆ? ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇರ್ಬೋದು ಸರ್. ನನ್ನಲ್ಲಿ ಕೊಟ್ಟಿಗೆಯಲ್ಲಿರ್ತಕ್ಕಂಥ ಒಂದು ದಿನಕ್ಕೆ ಹೈಯೆಸ್ಟ್ 12 ಲೀಟ್ರ್ ಅಷ್ಟೇ ಸರ್. ಅತಿ ಹೆಚ್ಚು ಹಾಲು ಕೊಡೋನು ನಮ್ಮಲ್ಲಿ ನಿಭಾಯಿಸೋದಾಗಲ್ಲ ಅಂತೇಳಿ ನಾವು 12 ಲೀಟ್ರ್ ತನಕ ಒನ್ ಟೈಮಿಗೆ ಇದೆ ಸರ್ ಕರಿ ಅಂತ ಹಸುಗಳು. ನಿಮ್ಮ ಒಂದು ಹಸು ಮೇಂಟೈನ್ ಮಾಡಲಿಕ್ಕೆ ಅದಕ್ಕೆ ಮೇವ್ ಇರ್ಬೋದು, ಅದಕ್ಕೆ ಏನು ಹೇಳಿದ್ರಲ್ಲ ಸುಸ್ತಾದಾಗ ಇಂಜೆಕ್ಷನ್ ಕೊಡೋದಿರ್ಬೋದು, ಅದು ಬೆಳಿಗ್ಗೆ ನಿರ್ವಹಣೆ ಮಾಡೋದು, ಅದು ಕೂಲಿಯಲ್ಲಿ ಇಟ್ಟಿರ್ತೀರ ನೀವು, ಎಷ್ಟು ಖರ್ಚು ಬರುತ್ತೆ ಒಂದು ಹಸು ಲೆಕ್ಕ ಹಾಕಿದ್ರೆ? ನೀವು ಟೋಟಲಿ ಒಂದು ಕೊಟ್ಟಿಗೆಯಲ್ಲಿ ನಿಮ್ಮ 50 ಹಸುಗೆ ನೀವು ಮಾಡ್ತೀರಿ, ಅದನ್ನು ಒಂದಕ್ಕೆ ಲೆಕ್ಕ ಹಾಕಿದ್ರೆ ಎಷ್ಟು ಆಗ್ಬೋದು ನಿಮ್ಮ ಖರ್ಚು? ಒಂದು ಹಸುಗೆ ಕನಿಷ್ಠ ಅಂದ್ರು ನಮ್ಮದು ಒಂದು 200-250 ರೂಪಾಯಿ ಬರುತ್ತೆ ಸರ್. ಇಂಜೆಕ್ಷನ್ ಅವೇನು ಪ್ರತಿದಿನ ಇರಲ್ಲ, ತಿಂಡಿ ಅಷ್ಟೇ. ನಾವು ಹಸಿಮೇವಿಗೆ ನಮ್ಮಲ್ಲಿ ಏನು ಮಾಡಿದ್ವಿ, ನಮ್ಮದೇ ಹೊಲದಲ್ಲಿ ಬೆಳಿತೀವಿ ಆ ಬಂದಂಥ ಹಸಿಮೇವು. ಆಮೇಲೆ ಭತ್ತ ಬೆಳೆಯೋದ್ರಿಂದ ಅದರಿಂದ ಬಂದಂಥ ತ್ಯಾಜ್ಯ ವಸ್ತುವಾದ ಒಣ ಹುಲ್ಲು ನಮ್ಮದೇ ಬಳಕೆ ಮಾಡ್ಕೊಂತೀವಿ, ಇಷ್ಟಂತ ಬರುತ್ತೆ ಸರ್. ಮತ್ತೆ ನಿಮ್ಮ ಇಳುವರಿ ನೀವು ಹಾಲು ಲೆಕ್ಕ ಹಾಕಿದರೆ ಎಷ್ಟು ನಿಮಗೆ ಸಿಗುತ್ತೆ ಆದಾಯ ಅನ್ನೋದು? ಸರ್ ನಮ್ದು ಎಷ್ಟು 220 ಲೀಟ್ರ್ ತನಕಲು ಹಾಕಿದೀವಿ ಸರ್, ಈಗಿರತಕ್ಕಂಥ 150 ಲೀಟ್ರ್ ಇದೆ. ನಾವೇನ್ ಮಾಡ್ತೀವಿ ಅಂದ್ರೆ ಬರೇ ಹಾಲಿನಿಂದ ಲಾಭ ಜೊತೆಗೆ ಹಸು ಮಾರಾಟದಿಂದ ಲಾಭ ನೋಡ್ತೀವಿ ಸರ್. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಕರುಗಳು ನಮ್ಮಲ್ಲಿ ಹುಟ್ಟಿರ್ತಕ್ಕಂಥವು ಪ್ರೆಗ್ನೆನ್ಸಿ ಆಗಿ 2-3 ಸೂಲು ಊಟ ಮಾಡಿದ ಮೇಲೆ ಅದನ್ನು ಮಾರಾಟ ಮಾಡ್ತೀವಿ. ಮಾರಾಟ ಮಾಡಿದ್ರೆ ನಮಗೆ ಅದು ಒಂದು 50,000-60,000 ಬೆಲೆ ಬಳತು ಸರ್. ಒಂದು ವರ್ಷಕ್ಕೆ 10 ಹಸು ಮಾರಾಟ ಮಾಡಿದ್ರೆ ಅದರಿಂದ ಒಂದು 4 ಲಕ್ಷ ನಾವು ನಿರೀಕ್ಷೆ ಮಾಡ್ತೀವಿ. ಈಗ ಹಾಲಿಂದ ಏನು ಮಾಡ್ತೀವಿ ಅಂದರೆ ಒಂದು 150 ಲೀಟ್ರ್ ಅಂದರೆ ಬೆಳಗ್ಗೆ 75 ಲೀಟ್ರ್ ಸಂಜೆ 75 ಲೀಟ್ರ್ ಇದ್ದರೆ 75 ಲೀಟ್ರ್ನೊಳಗೆ ಬೆಳಗ್ಗೆದು ಪೂರಾ ಹಸುಗಳ ನಿರ್ವಹಣೆಗೆ ಕೂಲಿ ಕಾರ್ಯಕರ್ಚಿಗೆ ಹೋದರೆ ಸಂಜೆದು ನಮಗೆ ಉಳಿಲಿ ಅನ್ನೋದು ಮೇಂಟೈನ್ ಮಾಡ್ತೀವಿ. ಈಗ ನಾವೇನು ಮಾಡ್ತೀವಿ, ಆಮೇಲೆ ನಮಗೆ ಕೊಟ್ಟಿಗೆ ಗೊಬ್ಬರ ನಮ್ದು 80-100 ಲೋಡ್ ಕೊಟ್ಟಿಗೆ ಗೊಬ್ಬರ ಹಾಕತ್ತೆ ಸರ್. ಇವತ್ತಿನ ಮಾರ್ಕೆಟ್ 7,000 ರೂಪಾಯಿ ಸರ್ ಟ್ರ್ಯಾಕ್ಟರ್ ಲೋಡ್. ಇದು ನಮಗೆ ನಾವು ಬಳಕೆ ಮಾಡ್ಕಂದ್ರು ಆದಾಯಕ್ಕೆ ನಾವು ಪರಿಗಣಿಸ್ತೀವಿ, ಮಾರಾಟ ಮಾಡಿದ್ರು ಅದು ಆದಾಯಕ್ಕೆ. ಹೌದು, ನಿಮಗೆ ಸುಮಾರು ಒಂದು ದಿನಕ್ಕೆ 1 ಲೀಟ್ರ್ ಹಾಲು ಬರ್ತಾವ ಅಂತ ಹೇಳಿದ್ರೆ ಅದನ್ನ ಮಾರಾಟ ಯಾವ ರೀತಿ ಮಾಡ್ತಾರೆ, ಏನು ವ್ಯವಸ್ಥೆ ಮಾಡ್ಕೊಂಡಿದ್ರು? ಸರ್ ಹಾಲು ಕರೀಲಿಕ್ಕೆ ಯಂತ್ರೋಪಕರಣ ಮಾಡ್ಕೊಂಡಿದೀವಿ, ಅದನ್ನ ಡೈರಿ ಸಾಗಾಣಿಕೆ ಕ್ಯಾನ್ ಅನ್ನು ತಗೊಂಡು ನಮ್ಮಲ್ಲಿ ಒಂದು ಸಣ್ಣ ಗಾಡಿಗಳು ಬರ್ತಾವೆ ಸರ್, ಅಂಥವು ಮಾಡ್ಕೊಂಡಿದ್ವಿ. ಅಲ್ಲೇ ನಮಗೆ ಹತ್ರ ಇದೆ ಬಾರಿ ಅಂದರೆ ಒಂದು 500 ಅಡಿ ಡಿಸ್ಟೆನ್ಸ್ ಒಳಗಿದೆ, ಅಲ್ಲಿ ಸಪ್ಲೈ ಕೊಡ್ತೀವಿ. KMF ನಾವು ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಇರ್ತೇವೆ ಸರ್, ಆ ಸಹಕಾರ ಸಂಘಗಳಿಗೆ ನೀಡ್ತೀವಿ ಸರ್. ನಾವು ಅಂದರೆ ನಿಮಗೆ ಪೇಮೆಂಟ್ ವ್ಯವಸ್ಥೆ ಅವರು ತಿಂಗಳಿಗೊಂದ್ಸರಿ ಮಾಡ್ತಾರೆ? 15 ದಿವಸಕ್ಕೊಂದ್ಸರಿ ಪೇಮೆಂಟು ನಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಸರ್. ಮೆಸೇಜ್ನಾಗೆ ನೋಡ್ಕೋಬೋದು ನಮಗೆ ಹಾಕಿದಾರ ಇಲ್ಲ ಅಂತ. ಸರ್ಕಾರದಿಂದ ಬರ್ತಕ್ಕಂಥ 5 ರೂಪಾಯಿ ಸಹಾಯಧನ 2-3 ತಿಂಗಳಿಗೂ ಒಂದ್ಸರಿ ಬರುತ್ತೆ ಸರ್. ಡೈರಿಗೆ ಕೊಡ್ತಿರಲ್ಲ, ಅಲ್ಲಿ ನಿಮ್ಮ ಹಾಲಿನ ಕ್ವಾಲಿಟಿನ ಅಂದ್ರೆ ಗುಣಮಟ್ಟನ ಚೆಕ್ ಮಾಡ್ತಾರೆ, ಅದರಲ್ಲಿ ಹೇಗಿರುತ್ತೆ ಗುಣಮಟ್ಟ ಜಾಸ್ತಿ ಇರಬೇಕು ಅದನ್ನ ಕಾಪಾಡಬೇಕಂದ್ರೆ ಏನಾದ್ರೂ ನೀವು ಬೇರೆ ವ್ಯವಸ್ಥೆ ಮಾಡ್ತೀರಾ ಸರ್? ಈಗ ನಾವು ಗುಣಮಟ್ಟಕ್ಕಂದ್ರೆ ಜಾಸ್ತಿ ಹಸಿಮೇವು ಬಳಸಿದ್ರು ಹಾಲಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ, ಅದಕ್ಕೆ ಒಣ ಮೇವನ್ನು ತಿಂಡಿ ಮೇಂಟೆನೆನ್ಸ್ ಮಿನರಲ್ ಮಿಕ್ಸರ್ ಪೌಡ್ರು ಇದೆಲ್ಲ ಮಾಡೋದು. ಆಮೇಲೆ ಆರೋಗ್ಯವಂತ ಹಸುಗಳಾದ್ರೆ ಫ್ಯಾಟ್ ಬರುತ್ತೆ ಸರ್, ಹಸುಗಳಲ್ಲಿ ಏನಾದರೂ ಒಂದು ನ್ಯೂನತೆ ಇದ್ದಾಗಲೂ ಫ್ಯಾಟಿಂಗ್ ಕೊರತೆ ಆಗುತ್ತೆ. ನಿಮ್ಮ ಥರನೇ ಸಾಕಷ್ಟು ರೈತರು ಅಥವಾ ಈಗ ಹೊಸ ಯುವಕರು ಕೆಲವರು ಡೈರಿ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ, ಯಾಕಂದರೆ ಈಗ ನಮ್ಮ ಕೊರೋನಾ ಇರೋದ್ರಿಂದ ಅಂಥ ಸಂದರ್ಭ ಒದಗಿ ಬಂದಿದೆ. ಆ ರೀತಿ ಏನಾದರೂ ಯೋಚನೆ ಮಾಡೋಂಥ ಯುವ ರೈತರು ಇರ್ಬೋದು ಯುವಕರು ಇರ್ಬೋದು, ಅವರಿಗೆ ಏನು ಹೇಳ್ತಾರೆ ಇದು ಹೈನುಗಾರಿಕೆ ಒಂದು ಲಾಭದಾಯಕವಾಗಿ ಮಾಡ್ಬೋದು ಅಂತ ಹೇಳ್ತೀರಾ? ಒಂದು ಕಿವಿಮಾತು ಹೇಳಲಿಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್ ನಾವೇನು ಮಾಡ್ತೀವಿ ಅಂದರೆ ಇವತ್ತು ನಮ್ಮ ಯುವ ಮಿತ್ರರು ಹೆಚ್ಚಿನದಾಗಿ ಹೈನುಗಾರಿಕೆ ಕೃಷಿಗೆ ಎಷ್ಟು ಆಸಕ್ತಿ ತೋರಿಸಲ್ಲ, ತೋರಿಸಿದ್ರು ಅವ್ರೇನು ಮಾಡ್ತಾರೆ ಇವತ್ತಿನ ಪೇಪರು ಮಾಧ್ಯಮ ನೋಡಿ ಬರ್ತಾರೆ ಅಷ್ಟೇ ನೋಡೋಕ್ಕೆ. ನಾ ಫಸ್ಟ್ಗೆ ಅವ್ರಿಗೆ ಏನು ಮಾಡ್ತಿ, ಲಾಭ ಮಾಡೋದನ್ನು ಬಿಡು, ನಷ್ಟ ಆದನ ಬಗ್ಗೆ ಹತ್ರಕ್ಕೆ ಹೋಗು, ಅವನ ಬಗ್ಗೆ ತಿಳ್ಕ, ಅವನ ನ್ಯೂನತೆ ಹೇಳಿ ಮೇಲೆ ನೀನು ಡಿಸೈಡ್ ಮಾಡಂತ ಹೇಳ್ತೀವಿ ಸರ್. ಯಾಕಂದ್ರೆ ಇವತ್ತು ನಾವು ಕೂಲಿಕಾರ ನಂಬಿ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಸರ್. ನಾವು ಅಲ್ಲಿ ಏನಾಗುತ್ತೆ, ಡ್ರೈವರ್ ಕಮ್ ಓನರ್ ಅಂತಾರಲ್ಲ, ನಾವೇ ಮಾಲೀಕರು ನಾವೇ ಕೆಲಸಗಾರ ಆಗಿದ್ದರೆ ಮಾತ್ರ ಅದನ್ನು ಮಾಡೋಕೆ ಸಾಧ್ಯತೆ ಐತಿ, ಅದು ನಿನ್ನಲ್ಲಿ ಐತೆ ಅಂತ ಕೇಳ್ತೀವಿ ಸರ್. ಯಾಕೆ ಅಂತ ಹೇಳ್ತೀವಿ ಅಂದರೆ ಒಂದೇ ಸರಿ ಬಂಡವಾಳ ಹಾಕಿ ಕೈ ಸುಟ್ಕೋಬೇಡ್ರಿ, ಹೆಚ್ಚು ಹಸು ಖರೀದಿ ಮಾಡಿ ಕೈ ಸುಟ್ಕೋಬೇಡ್ರಿ, ನಿಮ್ಮ ಅನುಭವಕ್ಕಂದ್ರೆ ಮೂರು ನಾಲ್ಕು ಪರ್ಚೇಸ್ ಮಾಡ್ರಿ. ಯಾಕಂದ್ರೆ ಒಂದು ಹಸು ರಾತ್ರಿ ಹೊತ್ತು ಕರು ಆಗ್ತದೆ, ಅಷ್ಟೊತ್ತಿನ ಲೇಬರ್ ಬರಲ್ಲ, ನಾವೇ ಮಾಡ್ಬೇಕು. ಆ ಮಾನಸಿಕವಾಗಿ ಸಿದ್ಧರಾಗಿದ್ರಿ ಅಂತ ಕೇಳ್ತೀವಿ ಸರ್. ನೀನು ಎಲ್ಲೋ ಫಾರಂ ಮಾಡಿ ಎಲ್ಲೋ ಮನೆ ವಾಸದ ಮನೆ ಅಂದ್ರೆ ಆಗಲ್ಲ, ಫಾರಂ ಮೇಲಿರ್ತತೆ, ಅಲ್ಲೇ ಮಾಲೀಕನು ಇದ್ರೆ ಮೇಂಟೈನ್ ಮಾಡ್ಬೋದು. ಇವತ್ತು ಲೇಬರ್ ಇಲ್ಲದ್ರೆ ನಾವೇ ಕೆಲಸ ಮಾಡೋಕೆ ನಾವು ಶಕ್ತಿ ಇದ್ರೆ ಮಾಡ್ರಿ ಅಂತ ಹೇಳ್ತೀವಿ ಸರ್. ಯಾಕೆ ಗೊತ್ತಾ, ಪೇಪರ್ನಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಎಲ್ಲ ನೋಡ್ಬಿಟ್ಟು ಇಷ್ಟು ಆದಾಯ ಬರ್ತೈತೆ, ಇದಕ್ಕೆ ಮರಳಾಗಬೇಡ್ರಿ ಅಂತ ನಾವು ಖಂಡಿತವಾಗಿ ಹೇಳ್ತೀವಿ ಸರ್. ಈಗ ನೀವು ಮಾಡಿರೋಂಥ ಒಂದು ಡೈರಿಗೆ ನಿಮಗೆ ಸಹಕಾರ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ, ಯಾರೆಲ್ಲ ನಿಮಗೆ ಸಾಥ್ ಕೊಡ್ತಾರೆ? ನಮ್ಮ ಅಣ್ಣ ಒಬ್ಬರು ವೆಟರ್ನರಿ ಸೀನಿಯರ್ ಇನ್ಸ್ಪೆಕ್ಟರ್ ಇದ್ದಾರೆ ಸರ್. ನನಗೆ ಯಾವುದೇ ಹಸುವಿಗೆ ನ್ಯೂನತೆ ಕಂಡು ಬಂದರೆ ನಾನು ದಕ್ಷಿಣಕ್ಕೆ ಡಾಕ್ಟರ್ಗಿಂತ ನಮ್ಮ ಬ್ರದರ್ಗೆ ಫೋನ್ ಮಾಡೋದು, ಏನು ಸಮಸ್ಯೆ ಇದೆ, ಅವನು ಇಂಜೆಕ್ಷನ್ ಇಂಥದ್ದು ಮಾಡು, ಇಷ್ಟು ML ಕೊಡು, ಇದೆಲ್ಲ ಹೇಳ್ತೇನೆ. ತಕ್ಷಣಕ್ಕೆ ನಾನು ಮಾಡಿದ್ರೆ ನನಗೆ ಅದೊಂದು ಬೆನಿಫಿಟ್ಟು, ಯಾಕಂದರೆ ಒಬ್ಬ ಡಾಕ್ಟ್ರು ಬಂದು ಹೋದಕ್ಕೆ ನಾವು ಇಷ್ಟಂತ ಕಾಸ್ಟ್ ಕೊಡಬೇಕು. ಅದರಿಂದ ನಾವೇ ಮಾಡೋದ್ರಿಂದ ನಮಗೆ ಅದು ಒಂದು ಪ್ಲಸ್ ಆಗುತ್ತೆ ಸರ್. ಒಂದು ಕಡೆ, ಇನ್ನೊಂದು ಕಡೆ ನನ್ನ ಮಗನೂ ಇದ್ದಾನೆ ಸರ್, ಅವನು ಪೂರಾ ಜವಾಬ್ದಾರಿಯುತವಾಗಿ ಬೆಳೆಯಿಂದ ಸಂಜೆವರೆಗೂ ಇರೋದ್ರಿಂದ ಆ ಯಾವ ಹಸು ಬೆದಿ ಬಂದಿದೆ ಅದಕ್ಕೆ ಸಮೇನ್ ಕೊಡಿಸ್ಬೇಕು, ಅದನ್ನೆಲ್ಲ ಮೇಂಟೈನ್ ಮಾಡೋದು, ಮತ್ತು ರೋಗಗಳ ಬಗ್ಗೆ ಅಬ್ಸರ್ವೇಷನ್ ಮಾಡೋದ್ರಿಂದ ನನ್ನ ಮಗನು ಮತ್ತು ನಮ್ಮ ಸಹೋದರರು ಹೆಚ್ಚಿನಾಗಿ ನಮ್ಗೆ ಸಾಥ್ ನೀಡ್ತಾರೆ. ನಾನು ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲಾಕಿದ ಪ್ರಶಸ್ತಿ ಸತತವಾಗಿ 6 ವರ್ಷ ಪಡೆದಿರಿ. ಒಂದು ಜಿಲ್ಲಾ ಕೃಷಿಕ ಪ್ರಶಸ್ತಿ ಪಡೆದು ನಾನು ಹೈನುಗಾರಿಕೆಯಿಂದಲೇ. ನಾನು ವೃತ್ತಿ ರಂಗ ಇರದೇ ಇದ್ದಾಗ ನಾನು ಅಳವಡಿಸ್ಕೊಂಡ ಜೀವನದಲ್ಲಿ ಹೈನುಗಾರಿಕೆ. ನಾನು ಫಸ್ಟ್ ಎರಡು ಹಸುವಿನಿಂದ ಸ್ಟಾರ್ಟ್ ಮಾಡಿ 50 ಹಸು ತನಕ ಬಂದ್ಸ. ಈಗ ಯಾವುದೇ ಹೊಸ ಹಸು ಖರೀದಿ ಮಾಡಲ್ಲ, ಎಲ್ಲ ನನ್ನದೇ ಆದ ಹಸು, ನನ್ನ ಕೊಟ್ಟಿಗೆಗೆ ಹುಟ್ಟಿದಂಥ ಹಸುಗಳನ್ನಷ್ಟೇ ನಾನು ನಿರ್ವಹಣೆ. ಒಂದು ಹಸು ಖರೀದಿ ಕೊಟ್ಟರು ನಾನು ತರಲ್ಲ, ದಾನ ಕೊಟ್ಟರು ಬಳಸಲ್ಲ. ಆಮೇಲೆ ನಮ್ಮದು ಮಲೆನಾಡ್ ಗಿಡ್ಡ ಇದೆ, ನಮ್ಮಲ್ಲಿ ಜರ್ಸಿ ಇದೆ, ಇವು ನಮಗೇನಾಗುತ್ತೆ ಫ್ಯಾಟ್ ಬರ್ತದೆ ಸರ್ ಮಲೆನಾಡ್ ಗಿಡ್ಡ, ಅದನ್ನು ನಾವು ನಮ್ಮ ಮನೆ ಯೂಸ್ಗೆ ಅಂತಲೇ ನಾವು ಬಳಕೆ ಮಾಡ್ಕೊಂಡ್ವಿ, ಭಾಳ ಉತ್ತಮ. ಆಮೇಲೆ ಇದರ ಸಗಣಿ ಗಂಜಿಲ ಒಂದು ಕಡೆ ಸ್ಟೋರೇಜ್ ಮಾಡಿ 18,000 ಲೀಟ್ರ್ ಸ್ಟೋರೇಜ್ ಆಗುತ್ತೆ ಸರ್. ಇದನ್ನು 2,000 ಲೀಟ್ರ್ ಬ್ಯಾರಲ್ ಮಾಡ್ಕೊಂಡು ನಾವು ತೋಟಕ್ಕೆ ಹೋಯ್ತೀವಿ